ಕೆಆರ್ ನಗರ ತಾಲೂಕು ಮಿರ್ಲೆ ಹೋಬಳಿ ಬೀಚನಹಳ್ಳಿಯಲ್ಲಿ ಕೃಷಿ ನಡೆಸುತ್ತಿರುವ ಕೆಬಿ ಪ್ರಬೋಧ್ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಒಬ್ಬ ವಿಶಿಷ್ಟ ವ್ಯಕ್ತಿ, ಹೆಸರು ಕೆಬಿ ಪ್ರಬೋಧ್ ಅಂತ, 41 ವರ್ಷ. ಇವ್ರ ಬಗ್ಗೆ ಹೇಳೋದಾದರೆ ಕೆಆರ್ ನಗರದ ಮಿರ್ಲೆ ಸಮೀಪ ಇವರ ತೋಟ ಇದೆ, ಹಣ್ಣಿನ ಮರಗಳ ತೋಟ. ವಿಶೇಷ ಏನಪ್ಪ ಅಂದರೆ ಭವಿಷ್ಯದ ಹಣ್ಣುಗಳು ಅಂತ ನಾವು ಯಾವ ಎಲ್ಲ ಹಣ್ಣನ್ನು ಪರಿಗಣಿಸ್ತಾ ಇದ್ದೀವೋ ಆ ಹಣ್ಣನ್ನೆಲ್ಲ ಬೆಳೆಯುವಂತಹ ಕೃಷಿಯಲ್ಲಿ ಅವರ ಸಹೋದರ ಪ್ರಬೋಧ್ ಹಾಗೂ ಪ್ರದ್ಯುಮ್ನ ಅವರು ನಿರತರಾಗಿದ್ದಾರೆ. ಪ್ರಬೋಧ್ ಅವರು ಓದಿದ್ದು MBA, ಲಂಡನ್ನಲ್ಲಿ ಸುಮಾರು 8 ವರ್ಷಗಳ ಕಾಲ ಉದ್ಯೋಗದಲ್ಲಿದ್ದು ಸೇವೆ ಸಲ್ಲಿಸಿ ಆ ನಂತರದಲ್ಲಿ ಮೈಸೂರಿಗೆ ಬಂದು ಇಲ್ಲಿ ಯಾವುದಾದ್ರೂ ಒಂದು ಉದ್ಯಮವನ್ನು ಶುರು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಿದ್ದಾಗ ತೋಟಗಾರಿಕೆ ಯಾಕೆ ಮಾಡಬಾರ್ದು ಅನ್ನೋದು ಅವರ ಮನಸ್ಸಿಗೆ ಬಂದಿದೆ. ಹೀಗಾಗಿ ಪ್ರಾರಂಭ ಆಗಿದೆ ಅವರ ಈ ಒಂದು ತೋಟಗಾರಿಕೆ ಬೆಳೆಗಳ, ಹಣ್ಣಿನ ಬೆಳೆಗಳ ಕೃಷಿ ಹಾಗೂ ಮಾರಾಟ. ಅವರನ್ನೇ ಮಾತಾಡಿಸಿ ಇನ್ನೊಂದಿಷ್ಟು ವಿವರಗಳನ್ನು ಪಡ್ಕೊಳ್ಳೋಣ. ನಮಸ್ಕಾರ ಕೆ.ಪ್ರಬೋಧ್ ಅವರೇ. ನಮಸ್ತೆ ಸರ್. ನೀವು ಮತ್ತು ನಿಮ್ಮ ತಮ್ಮ ಪ್ರದ್ಯುಮ್ನ, ನೀವಿಬ್ಬರು ಈಗ ಮೈಸೂರಿನಲ್ಲಿ ತೋಟಗಾರಿಕೆ ಬೆಳೆಗಳು, ಅದರಲ್ಲೂ ಪ್ರಮುಖವಾಗಿ ಹಣ್ಣಿನ ಬೆಳೆಗಳ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೀರಿ 5 ವರ್ಷಗಳಿಂದ. ಹೌದು. ಹೇಳಿ, ಇದೆಲ್ಲ ಹೇಗಾಯಿತು, ಜೀವನದಲ್ಲಿ ಹೀಗಾಗುತ್ತೆ ಅಂತ ನೀವು ನಿರೀಕ್ಷೆ ಮಾಡಿದ್ರಾ? ಯಾವ ರೀತಿಯ ಒಂದು ಸಂದರ್ಭಗಳು ನಿಮ್ಮನ್ನು ಹೀಗೆ ಕೃಷಿಯಲ್ಲಿ ತೊಡಗೋ ಹಾಗೆ ಮಾಡ್ತು? ಸರ್, ಈ ಜಮೀನು ಕಂಪ್ಲೀಟ್ಲಿ ಬ್ಯಾರನ್ ಲ್ಯಾಂಡ್ ಸರ್, ಏನೂ ಬೆಳೀತಾ ಇರಲಿಲ್ಲ. ನಾವು ಆ್ಯಕ್ಚುಲಿ ಇದನ್ನು ಸೋಲಾರ್ ಪ್ಲ್ಯಾಂಟ್ ಹಾಕೋದಕ್ಕೆ ಅಂತ ಪರ್ಚೇಸ್ ಮಾಡಿದ್ದು. ಕಾರಣಾಂತರದಿಂದ ಅದು ಮಿಸ್ ಆಯಿತು, ನಮಗೆ ಗೌರ್ಮೆಂಟಿಂದ ಆರ್ಡರ್ ಸಿಕ್ಕಲಿಲ್ಲ. ಆವಾಗ ನಾವು ಮತ್ತು ತಮ್ಮ ತಂದೆ ಎಲ್ಲ ಕೂತು ಇದು ಫಾರ್ಮ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋಣ ಅಂಥೇಳಿ ಶುರು ಮಾಡಿದ್ವಿ. ಫಸ್ಟ್ ಅದು ಕಂಪ್ಲೀಟ್ ಬರೀ ಮುಳ್ಳಿನ ಗಿಡಗಳೇ ಇತ್ತು, ಅಲ್ಲಿ ಏನು ವ್ಯವಸಾಯ ಒಂದು 10-20 ವರ್ಷದಿಂದ ಏನು ವ್ಯವಸಾಯ ಮಾಡಿರಲಿಲ್ಲ. ಸೊ ಅದು ನಾವು ಫಸ್ಟ್ ಬೇಲಿ ಹಾಕಿ ಕಡಿಮೆ ನೀರು ತೊಗೊಳ್ಳೋ ಅಂಥ ಹಣ್ಣಿನ ಗಿಡಗಳನ್ನೇ ಪ್ಲ್ಯಾನ್ ಮಾಡಿ ಸ್ಲೋಲಿ ಪ್ಲ್ಯಾಂಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ದು. ಫಸ್ಟು ಪಪ್ಪಾಯ ಹಾಕಿದ್ದು ಒಂದು 5 ಎಕರೆಯಲ್ಲಿ, ಆಮೇಲೆ ಗೋಡಂಬಿ ಹಾಕಿದ್ವಿ, ಆಮೇಲೆ ನಿಂಬೆ ಹಾಕಿದ್ವಿ, ಆಮೇಲೆ ಮಾವಿಗೆ ಹೋದ್ವಿ. ಈಗ ಒಂದು 1 ಎಕರೆಯಲ್ಲಿ ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೀವಿ, ಮತ್ತು ಸೋರ್ ಸೋಪ್ ಅಂತ ಹನುಮ ಫಲ ಅಂತ ಹೇಳ್ತಾರೆ, ಅದು ಒಂದು 10 ಗಿಡ ಟ್ರಯಲ್ಗೆ ಅಂತ ಹಾಕಿದ್ದು. ಅದಾದ ಮೇಲೆ ನಾವೇ ಸೀಡ್ಲಿಂಗ್ ಮಾಡಿ ಒಂದು 500 ಗಿಡದವರೆಗೂ ಈಗ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದ್ದೀವಿ. ಇದಲ್ಲದೆ ಗೋಡಂಬಿನೂ ನಾವೇ ಸಣ್ಣದಾಗಿ ಒಂದು ಪ್ರೊಸೆಸಿಂಗ್ ಯೂನಿಟ್ ಇಲ್ಲಿ ಮೈಸೂರಲ್ಲೇ ಹಾಕ್ಕೊಂಡು ಇಲ್ಲಿ ಲೋಕಲ್ ಮಾರ್ಕೆಟಲ್ಲಿ ಗೊತ್ತಿರೋ ಹತ್ರು ಮಾರಾಟ ಮಾಡ್ತಾ ಇದ್ದೀವಿ ಈಗ ಗೋಡಂಬಿಯನ್ನು. ಈಗ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಇನ್ನೊಂದಿಷ್ಟು ವಿವರವಾಗಿ ಹೇಳಿ. ನಾನು ಇಂಗ್ಲೆಂಡಲ್ಲಿ MBA ಮಾಡಿದ್ದೆ ಸರ್. MBA ಮಾಡಿ ಒಂದು ಎನರ್ಜಿ ಕಂಪ್ನಿಗೆ ವರ್ಕ್ ಮಾಡ್ತಿದ್ದೆ, Enpower ಅಂತ. ಸ್ವಲ್ಪ ದಿನ ಅಲ್ಲಿ ವರ್ಕ್ ಮಾಡಿದ್ಮೇಲೆ ಇಲ್ಲಿ ಬಂದು ನಮ್ಮದೇ ಒಂದು ಪವರ್ ಕಂಪ್ನಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಬಂದು ಎಲ್ಲ ಟ್ರೈ ಮಾಡ್ತಾಯಿತ್ತು. ಮೂಲತಃ ನಮ್ಮದು ಫಾರ್ಮಿಂಗ್ ಕಮ್ಯುನಿಟಿನೇ, ನಮ್ಮದು ಆನ್ಸೆಸ್ಟ್ರಲ್ ಪ್ರಾಪರ್ಟೀಸ್ ತೋಟಗಳೆಲ್ಲ ಇತ್ತು. ಸೊ ಇದು ಯಾವಾಗ ನಮಗೆ ಸೋಲಾರ್ದು ಆಗಲಿಲ್ಲ ಗೌರ್ಮೆಂಟಿಂದ, ಈ ತೋಟನ ಇದು ಜಮೀನನ್ನು ತೋಟವಾಗಿ ಪರಿವರ್ತಿಸೋಕ್ಕೆ ಇದು ಮಾಡಿದೆ. ಜೊತೆಗೆ ನನ್ನ ತಮ್ಮ ಸೀಮನ್ಸಲ್ಲಿದ್ದ, ಅವನು ಒಂದು 10 ಇಯರ್ಸ್ ಕೆಲಸ ಮಾಡಿ ಬೆಂಗಳೂರಲ್ಲಿ, ಅವನಿಗೂ ತೋಟದ ಕಡೆ ಆಸಕ್ತಿ ಇದ್ದದ್ರಿಂದ ಅವನು ಕೆಲಸ ಬಿಟ್ಟು ಈಗ ಮೈಸೂರಲ್ಲಿ ಸೆಟ್ಲ್ ಆಗಿ ತೋಟ ಮಾಡ್ತಾ ಇದ್ದೀವಿ ಇಬ್ಬರು. ಒಂಥರ ತೃಪ್ತಿ ಇದೆ ಅನ್ಸುತ್ತಾ? ಹಾಂ ಸರ್. ಇಬ್ಬರು ಅಣ್ಣ ತಮ್ಮಂದ್ರೆ ಇಬ್ಬರೂ ಮಾಡ್ತಿದ್ದಂತಹ ಒಳ್ಳೆಯ ಉದ್ಯೋಗವನ್ನೇ ಬಿಟ್ಟು ಕೃಷಿ ಕಡೆ ನೀವು ಬಂದಿದ್ದೀರಿ ಸರ್. ಒಳ್ಳೆಯ ಉದ್ಯೋಗ ಅಂದರೆ ಅದು ಫೈನಾನ್ಷಿಯಲಿ ಇರ್ಬೋದು, ಬಟ್ ನೆಮ್ಮದಿ ಇರಲ್ಲ ಸರ್. ನಿಮ್ಗೊಂದು ರಜಾ ಇರಲ್ಲ ಅಥವಾ ವರ್ಕ್ ಶಿಫ್ಟ್. ಅವನಿಗಂತೂ ನನ್ನ ತಮ್ಮಂದು US ಶಿಫ್ಟಿಗೆ ವರ್ಕ್ ಮಾಡ್ತಿದ್ದ, ರಾತ್ರಿ ಎಲ್ಲ ಕೆಲಸ ಮಾಡಿ ಬೆಳಗ್ಗೆ ಬಂದು ಮಲ್ಕೋತಿದ್ದ. ಹೆಲ್ತ್ ಅಪ್ಸೆಟ್ ಆಗ್ತಿತ್ತು, ಯಾವುದೇ ಫ್ಯಾಮಿಲಿ ಫಂಕ್ಷನ್ ಇದೆ ಅಂದರೂ ಅಟೆಂಡ್ ಮಾಡೋಕೆ ಆಗ್ತಿರಲಿಲ್ಲ, ಒಂಥರ ಸಿಗಾಕೊಂಡಂಗಿತ್ತು ಅವನಿಗೆ. ಈಗೇನಂದರೆ ನಮ್ಮ ಇದು ನಾವು ಒಂಥರ ಮೆಂಟಲಿ ಫ್ರೀ ಇದ್ದೀವಿ, ಆ್ಯಂಡ್ ತೋಟ ಗಿಡಗಳು ಬೆಳೆಯೋವಣಿಗೆ ನೋಡಿದ್ರೆ ಆ ಸಿಗೋ ಖುಷಿ, ನಿಮ್ಗೆ ಏನು ದುಡ್ಡಿದ್ರು ಇದು ಸಿಗಲ್ಲ. ಆ್ಯಂಡ್ ಅಲ್ಲಿ ಊರಿನ ಜನ ಎಲ್ಲ ಫಸ್ಟ್ ನಗ್ತಾಯಿದ್ರು, ನಾವು ಆ ಬ್ಯಾರನ್ ಲ್ಯಾಂಡ್ ತೊಗೊಂಡಾಗ ಇಲ್ಲಿ ಏನು ಬೆಳೆಯೋಕ್ಕಾಗುತ್ತೆ ಅಂತ ಚಾಲೆಂಜ್ ಮಾಡ್ತಿದ್ರು. ಈಗ ಬಂದು ನೋಡಿದ್ರೆ ಅದು ಅವ್ರಿಗೆ ರಿಯಲೈಸ್ ಆಗಿದೆ, ಈಗ ಅಲ್ಲಿ ಅಕ್ಕಪಕ್ಕದವ್ರಿಗೆ ಈ ಥರ ಮಾಡಬಹುದು. ಮರುಭೂಮಿಯಲ್ಲಿ ಒಂದು ಸ್ವರ್ಗನೇ ಸೃಷ್ಟಿ ಮಾಡಿಬಿಟ್ಟಿದೆ. ಹೌದು, ಒಂದು 15,000 ಗಿಡಗಳ ಪ್ಲಾಂಟೇಷನ್ ಮಾಡಿದ್ದೀವಿ ಸರ್. ಈಗ ನಿಮ್ಮ ತೋಟಗಾರಿಕೆ ಕ್ಷೇತ್ರದಲ್ಲಿ ನಾವು ನೋಡಬಹುದು ಅಂತ ನೀವೇ ಹೇಳಿದ ಹಾಗೆ ಸುಮಾರು 100 ಅವಕಾಡೋ ಮರಗಳಿದೆ, ಲಿಚಿ ಹಣ್ಣಿನ ಮರಗಳಿದೆ, 100 ತೆಂಗು ಇದೆ, ಮಾವಿನ ಮರಗಳು, ಅದನ್ನು ಅಧಿಕ ಸಾಂದ್ರತೆ ಈ ಹೈ ಡೆನ್ಸಿಟಿ ಇದರಲ್ಲಿ ನೀವು ನಡೆಸಿದ್ದೀರಿ, ಪ್ಲ್ಯಾಂಟಿಂಗ್ ಮಾಡಿಸಿದ್ದೀರಿ. ಹಾಗಾಗಿ ಬೇರೆ ಬೇರೆ ಜಾತಿಯ 4,000 ಗಿಡಗಳನ್ನು ನೀವು ಹಾಕ್ಸಿದ್ದೀರಿ. ನಿಂಬೆ, ಗೇರು ಮರಗಳು ಎಷ್ಟು ವರ್ಷ ಆಯಿತು? 3,000 ಗೇರು ಮರಗಳಿದೆ. ಹೌದು ಸರ್, 3,000 ಅಲ್ಲಿ ಫಸ್ಟ್ 800 ನೆಟ್ಟು, ಅದಕ್ಕೊಂದು 5 ವರ್ಷ ಆಗಿದೆ, ಆಮೇಲೆ 1,000. ಸೊ ಸ್ಟೇಜ್ ಬೈ ಸ್ಟೇಜ್ ಅಲ್ಲಿ ಹಾಕಿದ್ದೀವಿ. ಇದಲ್ಲದೆ ಡ್ರ್ಯಾಗನ್ ಫ್ರೂಟ್ ಇದೆ, ಖರ್ಜೂರದ ಗಿಡಗಳಿದೆ, ಹನುಮ ಫಲ. ಹೌದು ಸರ್, ಈ ಎಲ್ಲ ಮರಗಳನ್ನ ನಾವು ನೋಡಬಹುದು. ಹೌದು ಸರ್. ತರಕಾರಿ ಬೆಳೆಗಳ ಬಗ್ಗೆ ಏನು ಯೋಚನೆ ಮಾಡಲಿಲ್ಲ ನೀವು? ತರಕಾರಿ 1-2 ಸರಿ ಟ್ರೈ ಮಾಡಿದೆ ಸರ್, ಬಟ್ ಅದು ತುಂಬ ಲೇಬರ್ ಇಂಟೆನ್ಸಿವ್, ಮತ್ತು ಮಾರ್ಕೆಟ್ ನಮಗೆ ಕೆ ಆರ್ ನಗರದಿಂದ ಮೈಸೂರಿಗೆ ತರಲಿಕ್ಕೆ ದೂರ ಆಗ್ತಿತ್ತು, ಮತ್ತು ಅದೊಂಥರ ಈಗಿನ ಹೇಳೋದಾದರೆ ಗ್ಯಾಂಬ್ಲಿಂಗ್ ಥರ ಆಗಿಬಿಟ್ಟಿದೆ ತರಕಾರಿ ಮಾರ್ಕೆಟ್. ನಾವು ಬೆಳೆದಾಗ ರೇಟ್ ಸಿಕ್ಕಲ್ಲ, ಅದು ಒಂಥರ ಫ್ಲಕ್ಚುಯೇಷನ್ ಇರುತ್ತೆ. ಹಾಗಾಗಿ ತರಕಾರಿ ನಾವು ಜಾಸ್ತಿ ಹೋಗಲಿಲ್ಲ. ಎಲ್ಲ ಹಣ್ಣಿನ ಗಿಡಗಳು ಮತ್ತು ಮರ, ಆಗ್ರೋ ಫಾರೆಸ್ಟ್ರಿನೂ ಮಾಡಿದ್ದೀವಿ. ರಕ್ತ ಚಂದನ, ಚಂದನ, ಸಿಲ್ವರ್ ಓಕು, ಟೀಕು, ಮತ್ತು ತುರ್ಬೇವು, ನೇರಳೆ, ಅದು ಬಾರ್ಡರ್ಗಳಲ್ಲಿ ಮರ ಕೃಷಿಯಲ್ಲೂ ತೊಡಗಿಸ್ಕೊಂಡಿದ್ದೀವಿ. ಈ ಗೇರು ಈ ಪ್ರದೇಶಕ್ಕೆ ಸ್ವಲ್ಪ ಅಪರಿಚಿತವಾದ ಬೆಳೆ ಅಂತಲೇ ಹೇಳ್ಬೋದು. ಇದು ಹೇಗೆ ಪ್ರಯತ್ನ ಮಾಡಿದ್ರಿ 5 ವರ್ಷದಿಂದ ನೀವು? ಸರ್, ಹಾರ್ಟಿಕಲ್ಚರ್ ಕಾಲೇಜ್ ಇಲ್ವಾಲಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ರು, ಇಲ್ಲೂ ಬೆಳೀಬಹುದು ಅಂತ ಹೇಳಿ, ಅದು ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದೆ ನಾನು. ಅಲ್ಲಿ 500 ಗಿಡ ಫ್ರೀಯಾಗಿ ಕೊಟ್ಟರು ಆ ವರ್ಷ ಎಲ್ಲ ರೈತರಿಗೂ, ಯಾರ್ಯಾರು ಇಂಟ್ರೆಸ್ಟ್ ತೋರಿಸಿದ್ರು ಅವ್ರಿಗೆಲ್ಲ. ಸೊ ಅದು ನಾನು ಹಾಕಿದಾಗ ಅಲ್ಲಿ ನಮ್ಮ ಭೂಮಿಗೆ ತುಂಬ ಚೆನ್ನಾಗಿ ಬಂತು. ಆ್ಯಕ್ಚುಲಿ ಫಸ್ಟ್ ಇಯರೇ ನಮಗೊಂದು 300 ಕೆಜಿಯಷ್ಟು ಗುಡಂಬಿ ಸಿಕ್ತು. ಅದು ಕೀಳಬೇಕು ಅಂತ ಅಂದಿದ್ರು, ಗಿಡ ಡೆವಲಪ್ ಆಗಲ್ಲ ತೆಗೆದುಬಿಡಿ ಅಂತ. ಬಟ್ ನಾವು ಲೇಬರ್ ಪ್ರಾಬ್ಲಮ್ ಇದ್ದದ್ರಿಂದ ತೆಗಿಯೋಕೆ ಆಗಲಿಲ್ಲ, ಹಾಗಾಗಿ ಬಂದಷ್ಟು ತೊಗೊಳ್ಳೋಣ ಅಂತ ಹೇಳಿ ಬಿಟ್ಟು ತುಂಬ ಚೆನ್ನಾಗಿ ಬಂತು. ಆಮೇಲೆ ಸ್ಲೋಲಿ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋದವು ಸರ್. ಗೇರು ಆ ಸಾಯಿಲ್ಗೆ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ 1ನೇ ವರ್ಷದಿಂದ ಫಲ ಬಿಡೋದಕ್ಕೆ ಶುರುವಾಯಿತು? 3ನೇ ವರ್ಷದಿಂದ ಫಲ ಶುರುವಾಗುತ್ತೆ ಸರ್. ಈಗ ನಿಮ್ಮ ಕ್ಷೇತ್ರದಲ್ಲಿ 3,000 ಗುಡಂಬಿ ಗೇರು ಮರಗಳಿದೆ. ಹೌದು ಸರ್. ಹೇಗೆ ಅವುಗಳ ನಿರ್ವಹಣೆ ಹೇಗೆ ಮಾಡ್ತೀರಾ ಹೇಳಿ ಸರ್. ನಿರ್ವಹಣೆ ನಾವು ಏನು ಸ್ಪೆಸಿಫಿಕ್ ಆಗಿ ಅದಕ್ಕೆ ಅಷ್ಟು ಬೇಕಾಗಲ್ಲ ಸರ್. ಬೇರೆ ನಾವು ಏನು ಮಾವಾಗಲಿ ಅಥವಾ ಬೇರೆ ಗಿಡಗಳಿಗೆ ಹೇಗೆ ಇದು ಬೇಕಾಗಿ, ಇದಕ್ಕೆ ಒಂದು ಟೀ ಮಸ್ಕಿಟೋ ಅಂತ ಒಂದು ಸೊಳ್ಳೆ ಹೊಡೆಯುತ್ತೆ, ಅದು ಒಂದು ನೋಡಿಕೊಂಡ್ರೆ ಇನ್ನೇನು ಬೇರೆ ರೋಗಗಳು ಇಲ್ಲ. ಇದಕ್ಕೆ ಜಾಸ್ತಿ ಒಂಥರ ಹಾರ್ಡಿ ಕ್ರಾಪ್ ಇದು, ಎಲ್ಲ ಹಾಕಿದ್ರು ಬರುತ್ತೆ, ಎಕ್ಸೆಪ್ಟ್ ಬ್ಲ್ಯಾಕ್ ಸಾಯಿಲ್ ಬಿಟ್ಟು ಇನ್ನೆಂಥ ಭೂಮಿಲಿ ಹಾಕಿದ್ರೂ ಚೆನ್ನಾಗಿ ಬರುತ್ತೆ ಗೋಡಂಬಿ. ಆ್ಯಂಡ್ ವರ್ಷಕ್ಕೊಂದ್ಸರಿ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ, ಅದು ಬಿಟ್ಟರೆ ಇನ್ನೇನು ಮೇಜರ್ ಇದಿಲ್ಲ. ನೀರೂ ಕಡಿಮೆ ಕೇಳುತ್ತೆ ಗೋಡಂಬಿ, ತುಂಬಾ ಕಡಿಮೆ. ನೀವು ಮಳೆಗಾಲದಲ್ಲಿ ನೆಟ್ಬಿಟ್ರೆ ಅಷ್ಟೇ ಸಾಕು ಅದಕ್ಕೆ ನೀರು. ನವಂಬರಲ್ಲಿ ಹೂ ಕಚ್ಚಿದಾಗ ಒಂದ್ಸರಿ ಕೇಳುತ್ತೆ, ಅದು ಬಿಟ್ಟರೆ ಜಾಸ್ತಿ ನೀರು ಬೇಕಾಗಲ್ಲ. ನಿರ್ವಹಣೆ ಸುಲಭ ಸುಲಭ. ಸರಾಸರಿ ಹಾಗಾದ್ರೆ 500 ಮರಗಳಿಂದ ನಿಮ್ಗೆ 300 ಕೆಜಿ ಎಷ್ಟಿದೆ? ಅದು ಫಸ್ಟ್ ಇಯರಲ್ಲಿ ಅದನ್ನು ಆ್ಯಾವ್ರೇಜ್ ಒಂದು ಗಿಡಕ್ಕೆ 5-10 ಕೆಜಿವರೆಗೂ ನಿರೀಕ್ಷೆ ಮಾಡ್ಬೋದು. ಇನ್ನು ಮಾವಿನ ಬೆಳೆಯಲ್ಲಿ ನೀವು ಅಧಿಕ ಸಾಂದ್ರತೆಗೆ ಹೋದ್ರಿ, ಏನು ಕಾರಣ ಪ್ರಬೋದ್ ಅವರೇ? ಸರ್, ಅದು 4,000 ಗಿಡಗಳು. ಹೌದು. ಎಷ್ಟು ಎಕರೆ ಪ್ರದೇಶದಲ್ಲಿದೆ ಇದು? ಅದು 15+ 1-2 17 ಎಕರೆಯಲ್ಲಿ ಬರುತ್ತೆ. 17 ಎಕರೆ ಪ್ರದೇಶದಲ್ಲಿ ಬರುತ್ತೆ. ಗಿಡಗಳ ಸಂಖ್ಯೆ ಜಾಸ್ತಿ ಆಯಿತು, ಏನು ಕಾರಣ, ಏನು ನಿಮ್ಮ ನಿರೀಕ್ಷೆ? ಅದು ಆ್ಯಕ್ಚುಲಿ ಸರ್, ಈ ಅಲ್ಟ್ರಾ ಹೈ ಡೆನ್ಸಿಟಿ ಏನು ಹೇಳ್ತಾರೆ ಅಂದರೆ, ನಿಮಗೆ ಸ್ಟಾರ್ಟಿಂಗಲ್ಲೇ ಈಲ್ಡ್ ಜಾಸ್ತಿ ಬರುತ್ತೆ, ಪ್ರೂನಿಂಗ್ ಜಾಸ್ತಿ ಇರುತ್ತೆ. ಬಟ್ ಸ್ಲೋಲಿ ಮಧ್ಯ ಗಿಡ ಬೆಳೆದಂಗೆ ಒಂದೊಂದು ರೋ ತೆಗಿತಾ ಹೋಗ್ಬೋದು, ಕಡಿಮೆ ಮಾಡ್ಬೋದು. ಇರೋ ಶಾರ್ಟ್ ಟೈಮಲ್ಲಿ ಉತ್ಪತ್ತಿ ಜಾಸ್ತಿ ಮಾಡ್ಕೊಳ್ಳೋಕೆ ಇದು ಅಲ್ಟ್ರಾ ಹೈ ಡೆನ್ಸಿಟಿ ಸಜೆಸ್ಟ್ ಮಾಡಿದ್ರು ಯೂನಿವರ್ಸಿಟಿ. ಅಂದರೆ 10 ಅಡಿಗೆ ಒಂದು ಹಾಗೆ 7x10 ಇದರಲ್ಲಿ ಹಾಕಿ ಯಂತ್ರದಲ್ಲಿ ಹಾಕಿದ್ದೀವಿ. ಎಷ್ಟು ವರ್ಷ ಆಯಿತು ಫಲ ಬಿಡ್ತಾ ಇದೆಯಾ? ಹೇಗೆ? 2 ಎಕರೆಯಲ್ಲಿ ಜೈನ್ ಇರಿಗೇಷನ್ ಅವ್ರ ಜೊತೆ ಟೈಅಪ್ ಮಾಡಿ ಹಾಕಿದ್ದೀವಿ. ಅದು ತೋತಾಪುರಿ ಕಂಪ್ಲೀಟ್, ಅವರು ಬೈಬ್ಯಾಕ್ ಮಾಡ್ತಾರೆ ಅಂತ ಹೇಳಿ ಹಾಕಿದ್ದು. ಅದು ತೋತಾಪುರಿ ಮಾತ್ರ. ಈ ವರ್ಷ ಮಳೆ ಅಧಿಕ ಆದ್ದರಿಂದ ಎಲ್ಲೂ ಹೂ ಕಚ್ಚಿಲ್ಲ, ಮಾವು ಸಿಕ್ಕಿಲ್ಲ ಈ ವರ್ಷ ಫಲ. ಲಾಸ್ಟ್ ಇಯರ್ ತೋತಾಪುರಿಲಿ 1,000 ಕೆಜಿವರೆಗೂ ಸಿಕ್ಕಿತ್ತು ನಮಗೆ. ಎಷ್ಟು ಮರಗಳು ಅವು? ಅದು 900 ಮರ. ಇನ್ನು ತೆಂಗಿನಿಂದ ಶುರು ಮಾಡಿದ್ರ ನೀವು ಮೊದಲು? ಇಲ್ಲ, ತೆಂಗು ಹಾಕಿರಲಿಲ್ಲ ಸರ್. ಆ್ಯಕ್ಚುಲಿ ತೆಂಗಿಗೆ ನೀರು ಜಾಸ್ತಿ ಬೇಕಾಗುತ್ತೆ ಅಂತ ಲಾಸ್ಟಲ್ಲಿ ಪ್ಲಾಂಟ್ ಮಾಡಿದ್ದು ತೆಂಗು. ನಾವು ಫಸ್ಟು ಈ ನಿಂಬೆ, ಸೀಬೆ, ಮತ್ತು ಈ ಮಾವು, ಗೇರ್ಗೆ ಎಷ್ಟು ಬೇಕಾಗುತ್ತೆ. ಅಲ್ಲಿ ಕೆ ಆರ್ ನಗರ ಆದರೂ ಸ್ವಲ್ಪ ನೀರಿಗೆ ಅಭಾವ ಇರೋವಂಥ ಜಮೀನು ಅದು. ಮಿರ್ಲೆ ಪಕ್ಕ ಗಂಧನಹಳ್ಳಿ ಅಂತ, ಅದು ಕಾಲುವೆ ಮೇಲ್ಭಾಗದಲ್ಲಿ ಇರೋವಂಥ ಜಮೀನು. ಹಾಗಾಗಿ ಕೆನಾಲ್ ವಾಟರ್ನು ಆಕ್ಸೆಸ್ ಇಲ್ಲ, ಅದು ಪಂಪ್ ಇಟ್ಟು. ಈಗ ಮತ್ತೆ ನೀರಿನ ನಿರ್ವಹಣೆ ಹೇಗೆ ಮಾಡ್ತಾ ಇದ್ದೀರಿ ಸರ್? 1-4 ಬೋರ್ವೆಲ್ ಇದೆ, ಅದನ್ನೆಲ್ಲ ಇಂಟರ್ಕನೆಕ್ಟ್ ಮಾಡಿ ಒಂದು ದೊಡ್ಡ ಕೃಷಿ ಹೊಂಡ ಮಾಡಿದ್ದೀವಿ. 150x50 10 ಅಡಿ ಡೆಪ್ತದು. ಅಲ್ಲಿಗೆ ಎಲ್ಲ ಬೋರ್ವೆಲ್ಲಿಂದ ಪಂಪ್ ಮಾಡ್ಕೋತೀವಿ. ಕಾಲುವೆ ನೀರಿದ್ದಾಗ ಕಾಲುವೆಯಿಂದನೂ ಪಂಪ್ ಮಾಡಿ ಅಲ್ಲಿ ಸ್ಟೋರ್ ಮಾಡಿಕೊಂಡು ಅಲ್ಲಿಂದ ಫಿಲ್ಟರ್ ಥ್ರೂ ಡ್ರಿಪ್ ಮಾಡಿ ಇಟ್ಟಿದ್ದೀವಿ ಪೂರ್ತಿ ಪ್ಲಾಟಿಗೆ. ಸೊ ಯಾವ ಗಿಡಕ್ಕೆ ನೀರು ಬೇಕು ಅದು ನೋಡಿಕೊಂಡು ಅದು ಗೇಟ್ ವಾಲ್ಸ್ನ ಆಪ್ರೇಟ್ ಮಾಡಿಕೊಂಡು ಇರಿಗೇಟ್ ಮಾಡ್ತಾ ಇದ್ದೀವಿ. ಇನ್ನು ಅವೆಕಾಡೋ ಬೆಣ್ಣೆಹಣ್ಣು ಇದು ಸಹ 100 ಮರಗಳನ್ನು ನೀವು ಹಾಕಿದ್ದೀರಿ, ಅವು ಫಲ ಬಿಡೋದಕ್ಕೆ ಪ್ರಾರಂಭ ಆಗಿದೆಯಾ? ಈ ವರ್ಷ ಒಂದು 5 ಗಿಡ ಹೂ ಕಚ್ಚಿದೆ ಸರ್. ಇನ್ನು ನೆಕ್ಸ್ಟ್ ಇಯರ್ ಮೋಸ್ಟ್ಲಿ ಅದೇನಾಗಿದೆ, ಕೆಲವರು ಹೇಳೋದು ಗ್ರಾಫ್ಟ್ ಹಾಕಿದ್ರೆ ಬೇಗ ಬರುತ್ತೆ ಅಂತ. ನಮ್ಮವೆಲ್ಲ ಕೆಲವು ಸೀಡ್ಲಿಂಗ್ಸ್, ಸೊ ಅದು ಮೋಸ್ಟ್ಲಿ ಇಟ್ ಮೇ ಟೇಕ್ ಮೋರ್ ಟೈಮ್ ಅಂತ ಅನ್ಕೊಂತೇನೆ. ಎಂ ಬಿ ಎ ಓದಿದ್ರಿ, ವಿದೇಶದಲ್ಲಿ ಅಷ್ಟು ವರ್ಷ ಕೆಲಸ ಮಾಡಿದ್ರಿ, ತೋಟಗಾರಿಕೆ ಮಾಡಬೇಕು ಅಂದಾಗ ಮಾಹಿತಿನ ನೀವು ಬೇರೆ ಬೇರೆ ಮೂಲಗಳಿಂದ ಪಡಿತಾ ಹೋದ್ರಿ. ಹೌದು ಸರ್. ಏನೆಲ್ಲ ಕಲಿತೀರಿ ಈ ಒಂದು 5 ವರ್ಷದಲ್ಲಿ ಪ್ರಪೋಸ್? ವ್ಯವಸಾಯ ಮಾಡ್ಬೋದು, ಬಟ್ ಮೇನ್ ಮಾರ್ಕೆಟಿಂಗ್ ಸರ್. ಎಲ್ಲೇ ಬಂದರೂ ನಮ್ಮ ರೈತ ಫೇಲ್ ಆಗ್ತಾ ಇರೋದೇ ಮಾರ್ಕೆಟಿಂಗಲ್ಲಿ. ಏನಾಗ್ತದೆ, ನಾವು ಬೆಳೆದ ವಸ್ತುನ ತೊಗೊಂಡೋಗಿ ಮಾರ್ಕೆಟಿಗೆ ತೊಗೊಂಡೋದಾಗ ಸರಿಯಾಗಿ ರೇಟ್ ಸಿಕ್ಕಲ್ಲ. ಸೊ ಆದಷ್ಟು ನಾವೇ ಡೈರೆಕ್ಟ್ ಗ್ರಾಹಕರಿಗೆ ಕೊಡೋಂಗೆ ಆದರೆ ರೈತ ಪ್ರಾಫಿಟಬಲ್ ಆಗ್ತಾನೆ ಅಂತ ನನ್ನ ಅನಿಸಿಕೆ. ನಾವು ಪಪ್ಪಾಯ ಬೆಳೆದಿದ್ದಾಗ ಒಂದಷ್ಟು ಚೆಂಡು ಹೂವು ಹಾಕಿದ್ದು, ಚೆಂಡು ಹೂವು ತೊಗೊಂಬ ಇಲ್ಲಿ ಮಾರ್ಕೆಟಲ್ಲಿ ವಿಚಾರಿಸ್ಕೊಂಡು ಹೋದಾಗ 30 ರೂಪಾಯಿ ಕೆ ಜಿ ಮಾರ್ತಾಯಿದ್ರು, ತೊಗೊಂಬನ್ನಿ ಅಂತ ಹೇಳಿದ್ರು. ಒಂದು ಆಟೋ ತೊಗೊಂಬಂದ್ವಿ ನಾನು ತಮ್ಮ ಎಲ್ಲ ಸೇರಿ, ತಂದಾಗ 3 ರೂಪಾಯಿ ಕೇಳೋಕ್ಕೆ ಶುರು ಮಾಡಿದ್ರು ಇಲ್ಲಿಗೆ ಬಂದಮೇಲೆ. ಅಲ್ಲಿ ಎಲ್ಲ ಮಾರ್ಕೆಟಲ್ಲಿ ಗ್ಯಾಂಗ್ ಆಗಿಬಿಡ್ತಾರೆ, ಯಾರೂ ತೊಗೊಳ್ಳಿಲ್ಲ. ಕೊನೆಗೆ ನಾವೇನು ಮಾಡಿದ್ವು, ರೈಲ್ವೆ ಸ್ಟೇಷನ್ ಪಕ್ಕ ಹೂ ಮಾರ್ತಾರಲ್ಲ ಅಲ್ಲಿ ನಾವೇ ಟಾರ್ಪಲ್ ಹಾಕ್ಕೊಂಡು ಆಟೋಯಿಂದ ಡೈರೆಕ್ಟ್ 15 ರೂಪಾಯಿಗೆ ಜೈರಿಗೆ ಜನಗಳಿಗೆ ಮಾರಿದ್ವು. ಸಂಜೆ ಆಲ್ಮೋಸ್ಟ್ 4 ಗಂಟೆಯಿಂದ 8 ಗಂಟೆ ಅಷ್ಟರಲ್ಲಿ 1 ಟನ್ ಹೂ ಮಾರಿ ಖಾಲಿ ಮಾಡಿದ್ವು. ಸೊ ಎಲ್ಲದಕ್ಕೂ ಸಿದ್ಧ ಆಗಿರಬೇಕು, ನಮ್ಮ ಹಣ್ಣುಗಳನ್ನ ನಾವೇ ಮಾರಕ್ಕೆ ರೆಡಿ ಇರಬೇಕು, ಹಣ್ಣು ಅಥವಾ ಏನೇ ಉತ್ಪನ್ನಗಳನ್ನ. ನಾನು ಯಾಕೆ ಕೇಳಿದೆ ಅಂದರೆ, ಈಗ ಇಲ್ಲಿಗೆ ಬಂದ್ರಿ, ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ನಡೆದಂತಹ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ರಿ, ಈ ಗೇರು ಬೆಳೆಯನ್ನು ಕುರಿತಾಗಿ ಒಂದಿಷ್ಟು ಮಾಹಿತಿ ಸಿಕ್ತು, ಸಸಿಗಳನ್ನು ಪಡ್ಕೊಂಡ್ರಿ, 500 ಸಸಿಯನ್ನು ಹಾಕಿದ್ರಿ, ಗೇರನ್ನು ಬೆಳೆದ್ರಿ, ಆಮೇಲೆ ಸಂಸ್ಕರಣೆ ಬಗ್ಗೆ ಯೋಚನೆ ಮಾಡಿ ಒಂದು ಘಟಕನ ನೀವು ಶುರು ಮಾಡಿದ್ರಿ, ಹೇಳಿ ಇದೆಲ್ಲ ಹೇಗೆ ಆಯಿತು, ಏನೆಲ್ಲ ಒಂದು ಮಾಹಿತಿ ತರಬೇತಿ ಇದನ್ನು ಅಥವಾ ಈ ವಿಷಯವನ್ನು ಕುರಿತಾಗಿ ಎಲ್ಲೆಲ್ಲಿ ನಿಮಗೆ ಮಾಹಿತಿಗಳು ಸಿಕ್ಕು? ಸರ್, ಫಸ್ಟು ಬೆಳೆದು 2 ವರ್ಷ ಅದನ್ನು ಪುತ್ತೂರು ಅಥವಾ ಸುಳ್ಯ ಮಾರ್ಕೆಟ್ ಇದನ್ನೆಲ್ಲೂ ಇಲ್ಲೆಲ್ಲೂ ಮಾರ್ಕೆಟ್ ಇಲ್ಲ, 1-2 ವರ್ಷ ತೊಗೊಂಡೋಗಿ ಹಾಕಿದ್ವಿ ಅಲ್ಲಿ. ಕೋವಿಡ್ ಬಂದಾಗ ಹೋಗ್ಲಿಕ್ಕೆ ಆಗಲಿಲ್ಲ. ಸೊ ಅವಾಗ ಅಗ್ರಿಕಲ್ಚರ್ ಕಾಲೇಜಲ್ಲಿ ವಿಚಾರಿಸ್ದು, ಇನ್ನು ಮಂಡ್ಯಲ್ಲೆಲ್ಲ ಸ್ವಲ್ಪ ರೈತರು ಹಾಕಿದ್ರು, ಗದ್ದೆಗಳಲ್ಲೆಲ್ಲ ಹಾಕಿದ್ದಾರೆ ಕೆಲವರು, ಮತ್ತು ಈ ಕಡೆ ಗುಂಡ್ಲುಪೇಟೆ ಮತ್ತು ಜೈಪುರ ಅಲ್ಲೆಲ್ಲ ಒಂದಷ್ಟು ರೈತರು ತುಂಬ ಜನ ಹಾಕಿದ್ರು. ಅವರೆಲ್ಲ ಎಲ್ಲಿಗೆ ತೊಗೊಂಡು ಹೋಗ್ತಾ ಇರ್ಬೋದು, ಎಲ್ಲಿ ಕೊಡ್ತಾ ಇರ್ಬೋದು ಅಂತ ಯೋಚನೆ ಮಾಡಿ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಇಲ್ಲೇ ನಮಗೆ ಒಂದು ಸ್ಮಾಲ್ ಯೂನಿಟ್ ಪ್ರೊಸೆಸಿಂಗ್ ಯೂನಿಟ್ ಹಾಕೋಷ್ಟು ರಾ ಮೆಟೀರಿಯಲ್ ಇದೆ ಅಂತ ಅಸೆಸ್ ಮಾಡಿದ್ವು. ನಮ್ಮದೇ ಒಂದು 3-4 ಟನ್ ಸಿಗುತ್ತೆ, ಪ್ಲಸ್ ರೈತರದ್ದು ಎಲ್ಲ ಬೈ ಮಾಡ್ಬೋದು ಅಂತ ಹೇಳಿ ಎಲ್ಲರದು ನೆಟ್ವರ್ಕ್ ಮಾಡಿಕೊಂಡು ರೈತರದ್ದು ಯಾರ್ಯಾರು ಬೆಳೀತಾ ಇದ್ದಾರೆ ಅಂತ ಮಾಡಿ ಒಂದು ಸ್ಮಾಲ್ ಪ್ರೊಸೆಸಿಂಗ್ ಯೂನಿಟ್. ಆ್ಯಕ್ಚುಲಿ ಪುತ್ತೂರು ಅಲ್ಲೆಲ್ಲ ಹೋಗಿ ನೋಡಿ ಬಂದು ಒಂದಷ್ಟು ಯೂನಿಟ್ ಹೇಗೆ, ಅಲ್ಲೆಲ್ಲ ತುಂಬ ಲಾರ್ಜ್ ಸ್ಕೇಲ್. ನಮ್ಮ ಇಂಡಿಯಾದಲ್ಲಿ ಬೆಳೆಯೋ ಕ್ಯಾಶು ಇಂಡಿಯಾಗೆ ಸಿಗೋದಿಲ್ಲ ಸರ್. ಆ್ಯಕ್ಚುಲಿ ಏನಂದರೆ ಈ ಬೇರೆ ದೇಶದಿಂದ ಬರ್ತವೆ, ವಿಯೆಟ್ನಾಮು ಮತ್ತು ಆಫ್ರಿಕನ್ ಕಂಟ್ರೀಸಿಂದ ಬರ್ತವೆ, ಇಲ್ಲಿ ಪ್ರೊಸೆಸ್ ಆಗ್ತವೆ, ಫಸ್ಟ್ ಕ್ವಾಲಿಟಿ ಎಲ್ಲ ಹಂಗೆ ಎಕ್ಸ್ಪೋರ್ಟ್ ಆಗಿಬಿಡುತ್ತೆ. ನಿಮಗೇನು ಕರಾವಳಿ ಬೆಲ್ಟಲ್ಲಿ ಯಾವ್ಯಾವ ಪ್ರೊಸೆಸಿಂಗ್ ಯೂನಿಟ್ ಇವೆ ಎಲ್ಲ ಲಾರ್ಜ್ ಸ್ಕೇಲಲ್ಲಿ ಮಾಡ್ತಾಯಿದ್ದಾರೆ, ಸ್ಮಾಲ್ ಸ್ಕೇಲ್ ಯಾವುದು ಇಲ್ಲ. ನಾವೊಂದೆರಡು ಯೂನಿಟ್ ನೋಡಿದೆ, ಚಿತ್ರದುರ್ಗ ಹತ್ರ ಒಬ್ಬರು ಮಾಡಿದ್ದಾರೆ ಮಂಜುನಾಥ್ ಅಂತ, ಅವರು ಸ್ಮಾಲ್ ಯೂನಿಟ್ ಮಾಡಿದ್ದಾರೆ, ಬಟ್ ಅದೇ ಅವ್ರದ್ದು ಹೇಗೆ ನಡೀತಿದೆ ಗೊತ್ತಿಲ್ಲ. ಇಲ್ಲಿ ಮೈಸೂರು ಆಪ್ಕಾಮ್ಸ್ ಅವರು ಸ್ವಲ್ಪ ಪ್ರಮೋಟ್ ಮಾಡಿದರು ನಮಗೆ, ಸ್ಟಾರ್ಟಿಂಗ್ 1 ಇಯರ್ ಅವರಿಗೆ ಸಪ್ಲೈ ಮಾಡಿದೋ. ಈಗ ಕೆಲವು ಏನೋ ರಾಜಕೀಯ ಒತ್ತಡದಿಂದನೋ ಏನೋ ನಮ್ಗೆ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ನಾವು ಡೈರೆಕ್ಟ್ ನಮ್ಮದು ವೆಬ್ಸೈಟ್ ಥ್ರೂ ಮತ್ತು ನಮ್ಮ ಫ್ರೆಂಡ್ ಸರ್ಕಲ್ಲು ಫೇಸ್ಬುಕ್ ಥ್ರೂ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ. ಈಗ ಇದೊಂದು ಅಲ್ಲಿ ಸಂಸ್ಕರಣಾ ಘಟಕಕ್ಕೆ ಎಷ್ಟು ವೆಚ್ಚ ಆಯಿತು, ಅದರ ಸ್ಥಾಪನೆ ಬಗ್ಗೆನೂ ಒಂದಿಷ್ಟು ಹೇಳಿ. ಅದು ಒಂದು 2-3 ಕಡೆ ಕೊಟೇಶನ್ ತೊಗೊಂಡು ಗುಜರಾತ್ ಮತ್ತು ತಮಿಳ್ನಾಡು ಕಡೆಯಿಂದ ಪ್ರೊಸೆಸಿಂಗ್ ಯೂನಿಟ್ಗೆ. ಎಷ್ಟು ಖರ್ಚಾಯಿತು ಅದಕ್ಕೆ? ಸರ್, ಒಟ್ಟು ಒಂದು 12 ಲಕ್ಷ ಆಯಿತು. ಅದಕ್ಕೇನಾದರೂ ಸಹಾಯಧನ ಅಥವಾ ಖಾದಿ ಬೋರ್ಡಿಂದ ಸ್ಮಾಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳಿ ಅದು ಲೋನ್ ಮಾಡಿದ್ದು, ಒಂದು IDBI ಬ್ಯಾಂಕಿಂದ ಲೋನ್ ಮಾಡಿ, ಅದು ಸಬ್ಸಿಡಿ ಇನ್ನೂ ಬಂದಿಲ್ಲ, ಅದು ಲೋನ್ ಎಲ್ಲ ಕ್ಲಿಯರ್ ಆದಮೇಲೆ ಅದು ಕ್ರೆಡಿಟ್ ಆಗುತ್ತಂತೆ. ಅದೊಂದು 3 ಲಕ್ಷವರೆಗೂ ಸಬ್ಸಿಡಿ ಸಿಗುತ್ತೆ. ಅಲ್ಲಿ ಈಗ ನಿಮ್ಮ ನಿರೀಕ್ಷೆಯ ಹಾಗೆ ಇಲ್ಲಿಯ ಸುತ್ತಮುತ್ತಲ ಬೆಳೆಗಾರರು ಸಹ ಕೊಡ್ತಾ ಇದ್ದಾರೆ, ನಮಗೆ ತಂದೆ ಕೊಡ್ತಾ ಇದ್ದಾರೆ. ಇಲ್ಲಿ ಏನು ಬೆಳಿತೀರಿ ಅದು ಇಲ್ಲಿ ಜನಕ್ಕೆ ಸಿಗ ಮಾಡಿದೆ. ಮೊದ್ಲು ಇಲ್ಲ ಅಂದರೆ ಪುತ್ತೂರು ಸುಳ್ಯ ಹೋಗ್ಬೇಕಿತ್ತು, ಅದು ಬಿಟ್ಟರೆ ಚಿಂತಾಮಣಿಯಲ್ಲಿದೆ ಮಾರ್ಕೆಟು, ಅಲ್ಲಿಗೆ ಹೋಗ್ಬೇಕಿತ್ತು. ಸೊ ಮಂಡ್ಯಲ್ಲಿ ಒಂದಷ್ಟು ಜನ ರೈತರು ಏನು ಮಾಡ್ತಿದ್ರು, ಅವರೆಲ್ಲ ಸೇರಿಕೊಂಡು ಚಿಂತಾಮಣಿಗೆ ತೊಗೊಂಡು ಹೋಗ್ತಿದ್ರು. ಅಲ್ಲಿ ಹೆಂಗೆ ಅಂದರೆ ಆಕ್ಷನ್, ಅವ್ರಿಗೆ ಕೂಗಿದ ರೇಟಿಗೆ ಕೊಟ್ಬಿಟ್ಟು ಬರಬೇಕು ಪ್ಲಸ್ ಕಮಿಷನ್ನು. ಇಲ್ಲಿ ನೀವು ಯಾವ ರೇಟಿಗೆ ತೊಗೊಳ್ತೀರಿ? ನಾವು ಮಾರ್ಕೆಟ್ ರೇಟ್ ಹೇಳಿ ಅದೇ ರೇಟಿಗೆ ತೊಗೋತೀವಿ, ಮತ್ತು ಕಮಿಷನ್ ಏನಿಲ್ಲ. ನಾರ್ಮಲಿ ನೀವು ಮಂಡಿಗೊಳಗೆ ಹೋದರೆ ಅವರು ಏಜೆಂಟ್ಗಳಿಗೆ 10% 12% ಕಮಿಷನ್ ಕೊಡಬೇಕು. ಸೊ ನಾವು ಕ್ವಾಲಿಟಿ ಮೇಲೆ ನೋಡಿಕೊಂಡು 80 ರೂಪಾಯಿಂದ 110 ರೂಪಾಯಿವರೆಗೂ ರಾ ಕ್ಯಾಶು ತೊಗೋತೀವಿ ಪರ್ ಕೆ ಜಿ. ಅದರ ಪ್ರೊಸೆಸಿಂಗ್ ಕಾಸ್ಟ್ ಹಾಗಾದರೆ ಅದರ ವೆಚ್ಚ ಈಗ ವೆಚ್ಚ ಎಷ್ಟು ಸರ್? 5 kg ಗೋಡಂಬಿ ನೀವು ಪ್ರೊಸೆಸ್ ಮಾಡಿದ್ರೆ 1 kg ಪ್ರೊಸೆಸ್ ನಟ್ ಸಿಗುತ್ತೆ, 5 kg ರಾ ನಟ್ ಪ್ರೊಸೆಸ್ ಮಾಡಿದ್ರೆ 1 kg ಸಿಗುತ್ತೆ. ಸೊ ಅದರಲ್ಲೂ ಬ್ರೋಕನ್ ಬರುತ್ತೆ, ಸ್ಪ್ಲಿಟ್ ಆಗಿಬಿಡುತ್ತೆ ಕೆಲವೆಲ್ಲ, ಕೆಲವು ಹುಂಡೆ ಸಿಗುತ್ತೆ. ಸೊ ಅದು ನೋಡಿಕೊಂಡು ಇದು ಮಾಡಬೇಕಾಗುತ್ತೆ. ಈಗ ಗುಣಮಟ್ಟದ ಬಗ್ಗೆ ನಾವು ಮಾತಾಡೋಣ. ನೀವು ಹೇಳಿದ್ರಿ ಒಳ್ಳೆಯ ಉತ್ಪನ್ನಗಳೆಲ್ಲ ಎಲ್ಲ ರಫ್ತು ಮಾಡ್ತಾ ಇದ್ದಾರೆ, ಅದೆಲ್ಲ ಎಕ್ಸ್ಪೋರ್ಟ್ ಆಗಿಬಿಡುತ್ತೆ, ನಮಗೇನು ಸಿಗ್ತಾ ಇಲ್ಲ ಅಂತ. ಈಗ ನೀವು ಬೆಳೆದಿರುವಂಥ ಉತ್ಪನ್ನದ ಗುಣಮಟ್ಟ ಅದಕ್ಕೆ ಸರಿ ಸಮನಾಗಿದೆಯಾ? ಹೌದು ಸರ್, ಅದರಲ್ಲಿ ಗ್ರೇಡಿಂಗ್ ಮಾಡ್ತೀವಿ ನಟ್ಟಲ್ಲಿ, ಸ್ಪ್ಲಿಟ್ಗೆ ಒಂದು ಇದಿರುತ್ತೆ. ಸೊ ಫಸ್ಟ್ ಗ್ರೇಡ್ದು ಇಲ್ಲಿ ಸಿಗ್ತಾ ಇದೆ? ಹಾಗಾದ್ರೆ ಸಿಗ್ತಾ ಇದೆ ಸರ್. ಬೇಕು ಅಂದರೆ ಇಲ್ಲಿ ಸಿಗ್ತಾ ಇದೆ. ಸಿಗ್ತಾ ಇದೆ W240 ಅಂತ, ಅದು ಕ್ವಾಲಿಟಿ ಹೇಳೋದು. ಅದು ನಾರ್ಮಲಿ ಬೇರೆ ಮಾರ್ಕೆಟಲ್ಲಿ ನಿಮಗೆ 1400 ರಿಂದ 1500 ರೂಪಾಯಿವರೆಗೂ ಮಾರ್ತಾ ಇದ್ದಾರೆ, ನಾವು ಅದನ್ನು 1000 ರೂಪಾಯಿ ಕೊಡ್ತಾ ಇದ್ದೀವಿ. ನಮಗೇನು ಪರಿಷ್ಕರಣ ಇದು ಸಿಗುತ್ತೆ ಅಷ್ಟು ಮೇಲೆ ನಾವು ಜಾಸ್ತಿ ಮಾರ್ಜಿನ್ ಇಟ್ಕೊಳ್ದೆ ನಮ್ಮ ಲೋಕಲ್ ಜನಕ್ಕೆ ಈ ಬೆಲೆಗೆ ಮಾರೋದಕ್ಕೆ ಸಾಧ್ಯ ಸಾಧ್ಯ ನಿಮ್ಮ ಒಂದು ಲಾಭಾಂಶವನ್ನು ಇಟ್ಕೊಂಡು. ಅದಕ್ಕೆ ಒಳ್ಳೆ ಪ್ರತಿಕ್ರಿಯೆ ಇದೆ ಇದೆ ಸರ್. ಬಟ್ ಏನಾಗ್ತಾ ಇದೆ, ಈಗ ಆಚೆಯಿಂದ ಮಾಲ್ ಬಂದ್ಬಿಡ್ತಾ ಇದೆ, ನೀವು ನಂಬಲ್ಲ, 450 ರಿಂದ 600 ರೂಪಾಯಿವರೆಗೂ ಕ್ಯಾಶು ಸಿಗ್ತಾ ಇದೆ. ಮತ್ತು ಈಗ ನೀವು ಆನ್ಲೈನ್ ನೋಡಿರ್ಬೋದು, ಕೆಲವೆಲ್ಲ ಮೈದಾ ಹಿಟ್ಟಲ್ಲಿ ಅದೇ ಶೇಪಲ್ಲಿ ಮಾಡಿ ಮಿಕ್ಸ್ ಮಾಡಿ ಮಾರ್ತಾ ಇದ್ದಾರೆ ಅಂತ ಬರ್ತಾ ಇದೆ, ಅದು ಎಷ್ಟು ನಿಜನೋ ಏನೋ ಗೊತ್ತಿಲ್ಲ. ಬಟ್ ಕೆಲವರೆಲ್ಲ 400-500ಕ್ಕೆಲ್ಲ ವಿಯೆಟ್ನಾಮಿಂದ ಬಂದ್ಬಿಡುತ್ತೆ, ಅವ್ರಿಗೆ ಅಲ್ಲಿ ಕಲ್ಟಿವೇಷನ್ ಕಾಸ್ಟ್ ಇರಲ್ಲ ಸರ್. ಏನಂದರೆ ಅಲ್ಲಿ ಕಾಡುಗಳಲ್ಲಿ ಬೆಳೆದಿರುತ್ತೆ, ರಾ ನಟ್ಗಳು ತೊಗೊಂಬಂದು ಪ್ರೊಸೆಸ್ ಮಾಡಿ ಕಳಿಸ್ತಾರೆ, ಮಾಸ್ ಪ್ರೊಡಕ್ಷನ್ ಮಾಡಿದಾಗ ಪ್ರೈಸ್ ಕಡಿಮೆ ಮಾಡ್ಬೋದು. ಸೊ ಕೆಲವು ಮಾಲೆಲ್ಲ 400-600 ರೂಪಾಯಿಗೂ ಸಿಗ್ತಾ ಇದೆ, ಬಟ್ ಅವು ಇಲ್ಲಿರಲ್ಲ, ಲೋಕಲ್ ಅಲ್ಲ. ಬಟ್ ನಮ್ಮ ಭೂಮಿಲಿ ಬೆಳೆದಿರೋ ಟೇಸ್ಟೇ ಬೇರೆ ಇರುತ್ತದೆ. ಇನ್ಫ್ಯಾಕ್ಟ್ ಡ್ರ್ಯಾಗನ್ ಫ್ರೂಟ್ ನಾನು ಫಸ್ಟ್ ತಿಂದಾಗ ಅದು ವಿಯೆಟ್ನಾಮಿಂದ ಬಂದಿದ್ದು, ಫ್ರೋಜನಲ್ಲಿ ಬಂದಿತ್ತು, ಇಲ್ಲಿ ಯಾವುದೋ ಮಾಲಲ್ಲಿ ತೊಗೊಂಬಂದು ತಿಂದೆ, ಇದು ಏನಕ್ಕೆ ತಿಂತಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಯಾಕೆಂದರೆ ಅವ್ರು ಕಾಯಿಲೆ ಕಿತ್ತಿ ಸ್ಪ್ರೇ ಮಾಡಿ ಎಲ್ಲ ಕಳಿಸಿರ್ತಾರೆ, ಅದು ಆಲ್ಮೋಸ್ಟ್ ಬರೋದಕ್ಕೆ 1-2 ದಿನ ಆಗಿರುತ್ತೆ, ಪ್ಲಸ್ ಇಲ್ಲಿ ಫ್ರಿಜ್ಜಲ್ಲಿರುತ್ತೆ, ಟೇಸ್ಟ್ ಇರಲ್ಲ. ಬಟ್ ಆಮೇಲೆ ನಾನು ಬೆಳಗಾಂ ಸೈಡ್ ಹೋಗಿದ್ದೆ, ಅಲ್ಲೊಬ್ಬರು ರೈತರು ಬೆಳೆದಿದ್ರು ಡ್ರ್ಯಾಗನ್ ಫ್ರೂಟ್, ಅದು ತಿಂದಾಗ ನನಗೆ ಅದು ಟೇಸ್ಟ್ ಗೊತ್ತಾಯಿತು, ಫ್ರೆಶ್ಗೂ ಪ್ರಿಸರ್ವೇಟಿವ್ಸ್ ಹಾಕಿರೋದಕ್ಕೂ. ಆವಾಗ ನಾನು ಅಲ್ಲಿಂದ ಡಿಸೈಡ್ ಮಾಡಿ ನಾವು 1 ಎಕರೆಯಲ್ಲಿ ಬೆಳಿಬೋದು ಅಂತೇಳಿ ಡ್ರ್ಯಾಗನ್ ಫ್ರೂಟನ್ನು ಇಲ್ಲಿ ತಂದು ಗಿಡಗಳನ್ನ ಚಟ್ಟಳ್ಳಿ ಫಾರ್ಮಿಂದ ತಂದು, ಪೊನ್ನಂಪೇಟೆ ಹತ್ರ ಇದೆಲ್ಲ ಗಿಡಗಳನ್ನ ನಾವೇ ಅದನ್ನು ಮಲ್ಟಿಪ್ಲೈ ಮಾಡಿಕೊಂಡು ಎಕ್ಸ್ಪ್ಯಾಂಡ್ ಮಾಡ್ಕೊತಾ ಇದ್ದೀವಿ. ಭವಿಷ್ಯದ ಹಣ್ಣುಗಳು ಅಂತ ನಾವೇನು ಹೇಳ್ತೀವಿ, ಲಿಚಿ ಆಗಲಿ, ಅವೆಕಾಡೋ ಆಗಲಿ, ಅಥವಾ ನೀವೇನು ಹೇಳ್ತಾ ಇದ್ದೀರಿ ಈ ಡ್ರ್ಯಾಗನ್ ಫ್ರೂಟ್ ಆಗ್ಬೋದು, ಹನುಮ ಫಲ ಕೂಡ ಸೇರುತ್ತೆ. ಹಾಗೆಯೇ ಕೆಲವೊಂದು ಸಾಂಬಾರ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಹಣ್ಣುಗಳು ಇವೆ, ಜಾಯಿಕಾಯಿ ಆಗ್ಬೋದು, ಇವುಗಳನ್ನು ಸಹ ಮುಂದಿನ ಪೀಳಿಗೆಗೆ ಬೇಕಾದಂತಹ ಹಣ್ಣುಗಳು ಅಂತ ಹೌದು ಹೇಳ್ತಾರೆ. ಈಗ ಇಷ್ಟೆಲ್ಲ ಮಾಹಿತಿ ಪಡ್ಕೊಳ್ಬೇಕಾದ್ರೆ ಸಮಯ ಆಗುತ್ತೆ. ನೀವು ನಿಮ್ಮ ತಮ್ಮ ಇಬ್ಬರ ಪಾತ್ರ ಈ ಒಟ್ಟಾರೆ ಈ ಒಂದು ಯಶಸ್ಸಿನಲ್ಲಿ ಎಷ್ಟಿರುತ್ತೆ? ಇಬ್ಬರು ಸಮಪಾಲ್ ಸರ್. ಅವನು ಈಗ ನಾನು ಇಲ್ಲಿ ಎಲ್ಲೋ ಗಿಡ ನೋಡ್ಲಿಕ್ಕೆ ಹೋದಾಗ ಅವನ ತೋಟದಲ್ಲಿ ಇರ್ತಾನೆ, ಅವನೆಲ್ಲೋ ಇದ್ದಾಗ ನಾನು ತೋಟಕ್ಕೆ ಹೋಗ್ತೀನಿ, ಆ ಥರ ಹಂಚ್ಕೊಡ್ತೀವಿ ಕೆಲಸಗಳನ್ನ ಹಂಚ್ಕೊಂಡು. 40 ಎಕರೆ ಪ್ರದೇಶದಲ್ಲಿ ಇಷ್ಟೆಲ್ಲ ಬೆಳೆ ವೈವಿಧ್ಯತೆಯನ್ನು ನಿರ್ವಹಣೆ ಮಾಡಬೇಕು ಅಂದರೆ ನಿಮ್ಮ ಇಬ್ಬರ ಭಾಗವಹಿಸುವಿಕೆ ಇದ್ದೇ ಇರುತ್ತೆ. ಹೌದು ಸರ್. ಹೇಳಿ, ಇದಕ್ಕೆ ಬೇಕಾದಂತಹ ನೀರಿನ ನಿರ್ವಹಣೆ ಬಗ್ಗೆ ನೀವು ಮಾತಾಡಿದ್ರಿ, ಎಲ್ಲ ಕಡೆ ಡ್ರಿಪ್ ಇರಿಗೇಷನ್ ಮಾಡಿಸಿದ್ರಿ. ಹೌದು ಇರುತ್ತೆ. ಇನ್ನು ಗೊಬ್ಬರದ ಪೂರೈಕೆ ಹೇಗೆ? ಸರ್, ಗೊಬ್ಬರಕ್ಕೆ ನಾವು ಹಸುಗಳು ಸಾಕಿದ್ದೀವಿ, ಮಲ್ನಾಡ್ ಗಿಡ್ಡ ಒಂದು 7 ಇದೆ. ಅದಲ್ಲದೆ ಏನು ಮಾಡ್ತೀವಿ ಅಂದರೆ ಜರ್ಸಿ ಮತ್ತು HF ಕರುಗಳನ್ನ ತೊಗೊಂಬರ್ತೀವಿ, ಹಾಲು ಬಿಟ್ಟಿರೋ ಕರು ತಂದು ಅದನ್ನು ಮೇಯಿಸಿ ಅದು ತೆನೆ ಆದಾಗ ನಾವು ಕೊಟ್ಬಿಡ್ತೀವಿ, ಮಾರ್ಬಿಡ್ತೀವಿ. ಅದು ಒಂದು ಸ್ವಲ್ಪ ರೆವಿನ್ಯೂ ಜನ್ರೇಟ್ ಆಗುತ್ತೆ ನಮಗೆ ನಿರಂತರವಾಗಿ. ಅದು ಮಾಡ್ತಾ ಇರ್ತೀವಿ ಅದು ಇದ್ರ ಜೊತೆಗೆ. ಪ್ಲಸ್ ಸ್ವಲ್ಪ ಕುರಿಗಳು ಇತ್ತು, ಅದು ಕಳೆ ಅವಾಯ್ಡ್ ಮಾಡೋದಕ್ಕೆ ಕುರಿ ಸಾಕಿತ್ತು. ಈ ರೀತಿ ಗೊಬ್ಬರಕ್ಕೆ ನಮಗೆ ಕುರಿ ಮತ್ತು ಹಸು ಗೊಬ್ಬರ ಆಗುತ್ತೆ. ಪ್ಲಸ್ ಸ್ವಲ್ಪ ಸಿಟಿ ವೇಸ್ಟ್ ತೊಗೋತೀವಿ, ನಮ್ಮ ಕಾರ್ಪೊರೇಷನ್ ಮೈಸೂರು ಸಿಟಿ ಕಾರ್ಪೊರೇಷನ್ ಅವ್ರದ್ದು ಸಿಟಿ ಕಾಂಪೋಸ್ಟ್ ಇದೆಯಲ್ಲ ಅದು ಒಂದಷ್ಟು ತಗೊಂಡು ಇದು ಅದು ಎರಡು ಮಿಕ್ಸ್ ಮಾಡಿ ಮತ್ತು ಬೇವಿನ ಹಿಂಡಿ ಮಿಕ್ಸ್ ಮಾಡಿ ಕೊಡ್ತೀವಿ. ವರ್ಷಕ್ಕೆ ಒಂದು ಸರಿ ಕೊಡ್ತೀವಿ. ಎಷ್ಟು ಜನ ಕೃಷಿ ಕಾರ್ಮಿಕರು ನಿರಂತರವಾಗಿ ನಿಮ್ಮ? ನಮ್ಮಲ್ಲಿ ಈಗ ಎರಡು ಫ್ಯಾಮಿಲಿ ಇದೆ ಸರ್ ಅಲ್ಲಿ. ಅದಲ್ಲದೆ ಈ ಗೊಬ್ಬರ ಹಾಕೋ ಟೈಮಲ್ಲಿ ಸ್ವಲ್ಪ ಆಚೆ ಚಾಮರಾಜನಗರ ಕಡೆಯಿಂದ ಕರ್ಸ್ಕೊತೀವಿ. ಒಂದು 6-7 ಜನ ಬರ್ತಾರೆ. ಒಂದು 10-15 ಡೇಸ್ ಇದ್ದು ಗೊಬ್ಬರ ಹಾಕಿ ಮುಗಿಸಿ ಹೊರಡ್ತಾರೆ. ವಾರ್ಷಿಕ ಎರಡು ಸರಿ ಹಾಕ್ತೀರಿ, ಒಂದು ಸರಿ ಅಷ್ಟೇ ಸರ್? ಈ ಮೇಜರ್ ಕ್ರಾಪ್ಸ್ಗೆಲ್ಲ ಒಂದೇ ಸರಿ ಹಾಕಿರೋದು. ಬಟರ್ ಫ್ರೂಟು ಇವಕ್ಕೆಲ್ಲ ಎರಡು ಸರಿ ಹಾಕ್ತಾ ಇದ್ದೀವಿ. ಇದು ಗೋಡಂಬಿಗೆಲ್ಲ ಒಂದೇ ಸರಿ ಹಾಕಿರೋದು. ಅಂದರೆ ಈ ಬೆಳೆಗಳಲ್ಲಿ ನಿರ್ವಹಣೆ ಸುಲಭ ಅನ್ನೋದು ನಿಮ್ಮ? ಹೌದು ಸರ್. ಆದರೆ ಮಾರುಕಟ್ಟೆ ವ್ಯವಸ್ಥೆಯನ್ನು ನೀವು ನಾವೇ ಮಾಡಿಕೊಂಡ್ರೆ ತುಂಬ ಸೂಕ್ತ. ಈಗ ಡ್ರ್ಯಾಗನ್ ಫ್ರೂಟ್ ಆಗ್ಬೋದು, ಸೋರ್ ಸೋಪ್, ಹನುಮ ಫಲ ಆಗ್ಬೋದು, ಇವುಗಳಿಗೆಲ್ಲ ಹೇಗೆ ಮಾರುಕಟ್ಟೆ? ಸರ್, ಡ್ರ್ಯಾಗನ್ ಫ್ರೂಟ್ಗೆ ಏನು ಮಾಡಿದ್ದೀವಿ, ನಮ್ಮದು ವೆಬ್ಸೈಟ್ ಮತ್ತು ಫೇಸ್ಬುಕ್ ಗ್ರೂಪ್ ಇದೆ, ಅದರಲ್ಲಿ ಪೋಸ್ಟ್ ಮಾಡ್ತೀವಿ. ಅಲ್ಲಿ ಹಾರ್ವೆಸ್ಟ್ ಮಾಡಿದಾಗ ಎಷ್ಟು ಹಣ್ಣು ಸಿಕ್ಕಿದೆ ಇವತ್ತು ಅಂತ ತೊಗೊಂಬಂದು ಮನೆ ಹತ್ರ ಇಟ್ಟು ಕೆಲವರೆಲ್ಲ ಅಲ್ಲೇ ಬಂದು ಪರ್ಚೇಸ್ ಮಾಡಿ ಹೋಗ್ತಾರೆ ಡ್ರ್ಯಾಗನ್ ಫ್ರೂಟ್ಗೆ. ಸೋರ್ ಸೋಪು ಈಗ ಏನಾಗಿದೆ, ಕೆಲವು ಕ್ಯಾನ್ಸರ್ ಪೇಷೆಂಟ್ಗಳು ಕೇಳ್ಕೊಂಬರ್ತಾರೆ. ಅದು ಟೆಕ್ನಿಕಲಿ ಎಷ್ಟು ಇದು ನನಗೆ ಗೊತ್ತಿಲ್ಲ ಎಫೆಕ್ಟಿವ್ ಅಂತ. ಬಟ್ ಕೆಲವರಿಗೆಲ್ಲ ಅದು ಎಲೆಯನ್ನು ಟೀ ಮಾಡ್ಕೊಂಡು ಕುಡಿದ್ರೆ ಇಮ್ಯುನಿಟಿ ಜಾಸ್ತಿ ಆಗ್ತಾಯಿದೆ ಕೀಮೋ ತೊಗೋತಾ ಇರೋರಿಗೆ ಅಂತ ಹೇಳಿ ಕೆಲವರೆಲ್ಲ ಬಂದು ತೊಗೊತಾ ಇದ್ದಾರೆ. ಹಣ್ಣಿಗಷ್ಟೇ ಚಾರ್ಜ್ ಮಾಡ್ತೀವಿ ನಾವು, ಎಲೆ ಎಲ್ಲ ಫ್ರೀ ಕೊಡ್ತಾ ಇದ್ದೀವಿ ಆ ಥರ ಕ್ಯಾನ್ಸರ್ ಪೇಷೆಂಟ್ ಕೇಳಿದವರಿಗೆ. ಈ ಹನುಮಾಪಲಾಗೆ ಇನ್ನೂ ಅಷ್ಟು ಯೋಚನೆ ಮಾಡಿಲ್ಲ, ಏನು ಈಗ ಏನು ಬರ್ತಾ ಇದೆ, ಒಂದು 10 ಗಿಡ ಅಲ್ಲಿ ಅದನ್ನು ಮಾರ್ಕೆಟ್ ಮಾಡ್ಕೊತಾ ಇದೀವಿ, ತೊಂದರೆ ಆಗಿಲ್ಲ. ಈಗ 500 ಗಿಡ ಬಂದಾಗ ಡೆಫಿನೆಟ್ಲಿ ಪ್ರಶ್ನೆ ಬರುತ್ತೆ. ಇಷ್ಟೊಂದು ಲಾರ್ಜ್ ಸ್ಕೇಲ್ ನಲ್ಲಿ ಮಾಡ್ತಾ ಇದ್ದೀರಿ, 100 ಮರಗಳು ಅವಕಾಡ ಆಗ್ಬೋದು, 3000 7 ಮರಗಳಿಗೇನೋ ಒಂದು ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದೀರಿ, ಇರೋದಕ್ಕೆಲ್ಲ ಏನು ಆಲೋಚನೆ ಇದೆ? ಅದೇ ಮಾವುಗೆ ನಾವು ಏನು ಮಾಡ್ತಾ ಇದ್ದೀವಿ, ಈಗ ಒಂದು ಹೋಮ್ ಸ್ಟೇ ಕಾನ್ಸೆಪ್ಟ್ ಶುರು ಮಾಡೋಣ ಅಂತ. ಅಲ್ಲೇ ಒಂದಷ್ಟು ಟೆಂಟ್ಸು ಕಾಟೇಜಸ್ ಹಾಕಿ ಜನಗಳನ್ನ ಅಲ್ಲೇ ಇನ್ವೈಟ್ ಮಾಡಿ ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡೋಣ ಅಂತ, ಅವರೇ ಹಾರ್ವೆಸ್ಟ್ ಮಾಡ್ಕೊಳ್ಳೋ ಹಾಗೆ. ಆ ಕಾನ್ಸೆಪ್ಟ್ ಇದೆ ಫ್ಯೂಚರಲ್ಲಿ ಮಾಡೋಣ ಅಂತ. ನಿಮ್ಮ ತೋಟಕ್ಕೆ ಬರ್ತಾರೆ ಅವ್ರಿಗೆ ಅಲ್ಲೇ ಹಣ್ಣುಗಳನ್ನ ತೊಗೊಂಡು ಹೋಗೋ ಹಾಗೆ ಮಾಡೋಣ, ಅದನ್ನು ತೂಕ ಹಾಕಿಸಿ ಒಂದು ಬೆಲೆ ಪಾವತಿ ಮಾಡಿ ಈ ಕಡೆ ಬರುವಂಥದ್ದು. ಆ ಕಾನ್ಸೆಪ್ಟ್ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್, ಅದಿನ್ನೂ ನಡೀತಾ ಇದೆ. ಈ 8 ವರ್ಷಗಳ ಲಂಡನ್ ವಾಸದಲ್ಲಿ ನೀವು ನೋಡಿದ್ದು ಕೇಳಿದ್ದು ಕಲಿತಿದ್ದು ಇಲ್ಲಿ ಬಂದ ಮೇಲೆ ನಿಮ್ಮ ತೋಟಗಾರಿಕೆಯ ಅಭಿವೃದ್ಧಿಗೆ ಏನೆಲ್ಲವನ್ನು ಅಳವಡಿಸಿದ್ದೀರಿ ಅಥವಾ ಹೇಗೆಲ್ಲ ಸಹಾಯ ಆಗಿದೆ ಅದ್ರ ಬಗ್ಗೆ? ಅಲ್ಲಿಗೂ ಇಲ್ಲಿಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಸರ್. ಅಂದರೆ ಈ ನಾನು ಏನು ಹೇಳಿದೆ, ಈ ಕಾನ್ಸೆಪ್ಟು ಮಾರ್ಕೆಟೇನ ಅಲ್ಲಿ ಕಲ್ತಿರಿ ನೀವು, ಕಲ್ತಿದ್ದೀವಿ ಹೇಗೆ ಮಾರ್ಕೆಟ್ ಮಾಡ್ಕೋಬೇಕು ನಮ್ಮ ಪ್ರಾಡಕ್ಟ್ಸ್ನ ಅಂತ ಹೇಳಿ. ಇದು ಆ್ಯಕ್ಚುಲಿ ಅಲ್ಲಿ ಒಂದು ಇಂಗ್ಲೆಂಡಲ್ಲಿ ಒಂದು ತೋಟ ಹಾಗೆ ಹಾಳಾಗೋಗ್ತಾ ಇತ್ತು, ಅವನು ಇದೇ ಕಾನ್ಸೆಪ್ಟ್ ಶುರು ಮಾಡಿದ ಒಬ್ಬ ವ್ಯಕ್ತಿ ಅಲ್ಲಿ, ಅವನು ಲೋಕಲ್ ಅವನು. ಅದನ್ನು ನೀವು ನೋಡಿದ್ದು? ಅದನ್ನು ನೋಡಿದ್ದು. ಅದಕ್ಕೆ ಆ ಕಾನ್ಸೆಪ್ಟ್ ಇಲ್ಲಿ ತರ್ಬೋದಾ ಅಂತ ನಮ್ಮ ಇದರಲ್ಲಿ ಪೈಪ್ಲೈನಲ್ಲಿ ಇದೆ. ಐ ಡೋಂಟ್ ನೋ ಅದು ಎಷ್ಟು ಸಕ್ಸಸ್ಫುಲ್ ಆಗುತ್ತೆ, ಏಕೆಂದರೆ ಈ ಬೆಂಗಳೂರು ಮೈಸೂರು ಹತ್ರ ಇದ್ದರೆ ಜನ ಓಡಾಡ್ತಾ ಇರ್ತಾರೆ, ಅವ್ರನ್ನ ಅಟ್ರ್ಯಾಕ್ಟ್ ಮಾಡ್ಬೋದು. ಇದು ಏನಂದರೆ ಕೆ ಆರ್ ನಗರ ಸ್ವಲ್ಪ ರಿಮೋಟ್ ಇದೆ ಮತ್ತು ಅಲ್ಲಿ ಟೂರಿಸ್ಟ್ ಡೆಸ್ಟಿನೇಷನ್ ಅಷ್ಟಿಲ್ಲ, ಈ ಫಾರ್ಮಿಂಗ್ ಇಂಟ್ರೆಸ್ಟನ್ನೇ ಎಳಿಬೇಕು ಅಲ್ಲಿ. ಅಂಥ ಹಣ್ಣು ನ್ಯಾಚುರಲ್ ಆಗಿ ನಾವೇ ಕಿತ್ತು ತಿನ್ನು ಆ ಕಮ್ಯುನಿಟಿ ಕ್ರಿಯೇಟ್ ಮಾಡಬೇಕು ಆ್ಯಕ್ಚುಲಿ ಇದೆ. ಬಟ್ ಏನಂದರೆ ಈಗ ನೀವು ಹೋಗ್ತಾ ನೋಡ್ಬೋದು ಮೈಸೂರು ಬೆಂಗಳೂರು ರೋಡಲ್ಲಿ ಮಾವನ್ನ ಮಾರ್ತಾ ಇರ್ತಾರೆ, ಅಲ್ಲೇ ತೋಟದಿಂದ ತಂದು ಅಲ್ಲೇ ಇಟ್ಟು ರಾಮನಗರ ಚನ್ನಪಟ್ಟಣ ಸೈಡು ಅವ್ರಿಗೆ ಮಾರೋದು ಈಸಿ ಆಗುತ್ತೆ. ಬಟ್ ನಮ್ಮ ಈ ದಿಕ್ಕಲ್ಲಿ ಇನ್ನೂ ಆ ಕಾನ್ಸೆಪ್ಟ್ ಬಂದಿಲ್ಲ. ಒಬ್ಬ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಯಾಗಿ ಆ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಮೇಲೆ ಒಂದಂತೂ ನಿಮಗೆ ಅರ್ಥ ಆಗಿದೆ, ನಾವು ಏನೇ ಬೆಳೆಯನ್ನು ಬೆಳೆದ್ರು ಅದಕ್ಕೆ ಮಾರುಕಟ್ಟೆಯನ್ನು ಕಲ್ಪಿಸುವಲ್ಲಿ ಏನೆಲ್ಲ ಪ್ರಯತ್ನಗಳಾಗಬೇಕು ಅದು ಮೊದಲಿನಿಂದನೇ ಶುರುವಾಗಬೇಕು. ಹೌದು ಸರ್, ಅದಿಲ್ಲ ಅಂದರೆ ಕಷ್ಟ ಆಗುತ್ತೆ. ಬೆಳೆ ಇಳುವರಿ ಶುರುವಾಗೋ ಹೊತ್ತಿಗೆ ನಮ್ಮ ಯೋಜನೆಗಳು ಸಿದ್ಧವಾಗಿರ್ಬೇಕು ಅಲ್ವಾ? ಮತ್ತು ವ್ಯಾಲ್ಯೂ ಅಡಿಷನ್ ಮಾಡ್ಕೋಬೇಕು ಈ ಪ್ರಾಡಕ್ಟ್ಸ್ಗೆ. ಏನು ಇದು ಡ್ರ್ಯಾಗನ್ ಫ್ರೂಟ್ ಆ್ಯಕ್ಚುಲಿ ಕ್ಯಾಶ್ಯೂ ಆ್ಯಪಲ್ ಅದು ವೇಸ್ಟ್ ಆಗ್ತಿತ್ತು ಹಣ್ಣು. ಯೂನಿವರ್ಸಿಟಿ ಕಾಲೇಜಲ್ಲಿ ಡಾಕ್ಟರ್ ರಶ್ಮಿ ಮತ್ತು ಅವರ ಹೆಲ್ಪ್ ತೊಗೊಂಡು ವೈನ್ ಮಾಡಿಸಿದ್ವಿ ಲಾಸ್ಟ್ ಇಯರ್. ಆ ಹಣ್ಣಿಂದ ಹಣ್ಣು ವೇಸ್ಟ್ ಆಗೋ ಬದಲು ವೈನ್ ಮತ್ತು ಗಮ್ಮೀಸ್ ಮಾಡಿದ್ವು ಮಕ್ಕಳುಗಳಿಗೆ ಸ್ವೀಟ್ ಆ ಹಣ್ಣಿಂದ. ಅದು ಸಕ್ಸಸ್ ಆಯಿತು. ಬಟ್ ಅದು ಏನೋ ಲಾರ್ಜ್ ಸ್ಕೇಲ್ ಮಾಡಲಿಕ್ಕೆ ಸರ್ಕಾರದಲ್ಲಿ ಸ್ವಲ್ಪ ಲೈಸೆನ್ಸಿಂಗ್ ಅಥವಾ ಅವೆಲ್ಲ ಬೇಕಾಗುತ್ತೆ. ಅದು ಇನ್ನೂ ಅದು ಪೈಪ್ಲೈನಲ್ಲಿ ಇದೆ. ವೈನ್ ಆ ಥರ ವ್ಯಾಲ್ಯೂ ಅಡಿಷನ್ ಮಾಡ್ಕೊತ ಹೋಗಬೇಕು ನಮ್ಮ ಪ್ರಾಡಕ್ಟ್ಗೆ. ಮೌಲ್ಯವರ್ಧನೆ ಬಗ್ಗೆ ಯೋಚನೆ ಮಾಡಬೇಕು. ಒಂದು ಬೆಳೆ ಬೆಳೆಯೋದು ಎಷ್ಟು ಮುಖ್ಯನೋ ಅದಕ್ಕೆ ಬೇಕಾದಂತಹ ಮಾರುಕಟ್ಟೆಯನ್ನ ಕುರಿತು ನಾವು ಯೋಚನೆ ಮಾಡಬೇಕು. ಅಂತೂ ಆ ಚೆಂಡು ಹೂ ಬೆಳೆದಿದ್ದು ನೀವು ಮೈಸೂರಿಗೆ ಆಟೋದಲ್ಲಿ ತಗೊಂಡು ಬಂದಿದ್ದು, ಅದನ್ನು ರೈಲ್ವೆ ಸ್ಟೇಷನ್ ಹತ್ರ ಮಾರಿದ್ದು ನಿಮಗೆ ಒಂದು ಅನುಭವ ಕೊಡುತ್ತೆ. ಹೌದು ಸರ್, ಈ ಥರ ಮಾಡಿದರೆ ಈ ಥರ ಮಾಡಬೇಕು. ಹೌದು ಸರ್. ಪ್ರಬೋಧ, ಈಗ ನಿಮ್ಮ ಮಾತನ್ನು ಸಾಕಷ್ಟು ಜನ, ನಮ್ಮ ರೈತರು, ತೋಟದ ಬೆಳೆಗಾರರು, ಯುವಕರು ಕೇಳ್ತಾ ಇರ್ತಾರೆ. ನಾವು ಈ ಥರದ್ದು ಏನಾದರೂ ಮಾಡ್ಬೋದಾ ಅನ್ನೋ ಒಂದು ಆಲೋಚನೆ ಅವ್ರ ಮನಸ್ಸಿನಲ್ಲೂ ಇರುತ್ತೆ. ಹಾಗಾಗಿ ಪ್ರಶ್ನೆಗಳು ಅವರಿಗೆ ಸಾಕಷ್ಟು ಇರಬಹುದು. ಸರಿ, ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಕನ್ನಡದಲ್ಲಿ ಮೂರು ಸಾರಿ ಹೇಳಿ. 9886565757 9886565757 ಇನ್ನೊಂದು ಸಲ ಹೇಳಿ. 9886565757 ಪ್ರಬೋಧ, ನೀವು ಮತ್ತು ನಿಮ್ಮ ತಮ್ಮ ಪ್ರದ್ಯುಮ್ನ, ನಿಮ್ಮ ನಿರೀಕ್ಷೆ ಹಾಗೇನೇ ನಡೀತಾ ಇದೆಯಾ ಎಲ್ಲ, ಹಂಗನ್ಸತ್ತಾ? ಇಲ್ಲ ಸರ್, ನಮಗೆ ಮೇನ್ ಲೇಬರ್ ಇಶ್ಯೂಸ್ ಆಗ್ತಾ ಇದೆ. ನಾವು ಏನು ಈಗ ವೈನ್ ಮಾಡೋದಾಗಲಿ, ಕ್ಯಾಶು ಪ್ರೊಸೆಸಿಂಗ್ ಆಗಲಿ, ಎಲ್ಲ ಟ್ರೈನ್ ಮಾಡಿರ್ತೀವಿ ಅವ್ರಿಗೆ. ನಾವು ಎಷ್ಟೇ ಸೌಲಭ್ಯಗಳು ಕೊಟ್ಟರೂ ಉಳಿತಾ ಇಲ್ಲ, ಅವರು ಬಿಟ್ಟು ಹೋಗ್ಬಿಡ್ತಾರೆ. ಸೊ ಇದು ಒಂದು ಮೇಜರ್ ಪ್ರಾಬ್ಲಮ್ ಇದ್ದೇ ಇದೆ. ಯಾರೇ ಈಗ ಫಾರ್ಮಿಂಗ್ ಮಾಡಬೇಕು ಅಂತ ಬಂದರೆ ಲೇಬರ್ ಇಶ್ಯೂ ಮೇಯ್ನ್. ಅದ್ರ ಜೊತೆ ಕ್ಲೈಮೇಟ್, ಈಗ ಈ ವರ್ಷ ನಮಗೆ ಇನ್ಫ್ಯಾಕ್ಟ್ ಗಂಧನಹಳ್ಳಿ ರೇನ್ ಶ್ಯಾಡೋ ಏರಿಯಾ, ನಮಗೆ ಮಳೆಗಳೇ ಆಗ್ತಿರ್ಲಿಲ್ಲ. ಬಟ್ ಈ ವರ್ಷ ಎಷ್ಟಾಗಿದೆ ಅಂದರೆ, ನಾವೊಂದು ಕೆರೆ ಮಾಡಿದ್ದೀವಿ 700 ಮೀಟರ್ ಬೈ 700 ಮೀಟರ್, 10 ಅಡಿ, ಅದು ಒಂದು ವ್ಯಾಲಿಲಿದೆ. ಎಲ್ಲ ಮಳೆ ನೀರು ಶೇಖರಣೆ ಮಾಡ್ತೀವಿ. ಅದು 6 ವರ್ಷದಲ್ಲಿ ಒಂದು ಸರಿನೂ ತುಂಬಿರಲಿಲ್ಲ, ಈ ವರ್ಷ 2 ಸರಿ ಆಲ್ರೆಡಿ ತುಂಬಿಟ್ಟಿದೆ. ಸೊ ಅಷ್ಟು ಮಳೆ ಆಗಿದೆ ಈ ವರ್ಷ. ಮಾವು ಫ್ಲವರಿಂಗ್ ಆಗ್ತಿದ್ದು ಅದು ಆಗಿಲ್ಲ. ಮಾವಿಗೆ ಮತ್ತು ಗೋಡಂಬಿಗೆ ನೀರು ಬೇಕಿಲ್ಲ. ಈಗ ಮಳೆ ಆಗ್ತಾ ಇರೋದ್ರಿಂದ ಅದು ಫ್ಲವರಿಂಗ್ ಆಗಿಲ್ಲ, ಡಿಲೇ ಆಗಿದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿರುವಾಗ ಲೇಬರ್ ಇಶ್ಯೂಸ್ ಇದ್ದೇ ಇದೆ. ಮತ್ತು ನಾವು ಏನು ಈ ರೌಂಡ್ ಆಫ್ ಅಥವಾ ಯಾವ ಥರ ಕೀಟನಾಶಕ ಅಥವಾ ಪೆಸ್ಟಿಸೈಡ್ಸ್ ಯೂಸ್ ಮಾಡಲ್ಲ. ಸೊ ನಮ್ಮ ತೋಟಕ್ಕೆ ಬಂದವರೆಲ್ಲರೂ ಏನಿದು ಇಷ್ಟು ಕಳೆ ಬೆಳೆದಿದೆ ಅಂತ ಬೈಯೋರೇ ಆಗ್ತಾರೆ ಹೊರತು ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ. ಅವ್ರು ಹೇಳೋದು ಹೇಳ್ಕೊಂಡ್ಲಿ ಅಂದ್ಬಿಟ್ಟು ಬಿಟ್ಟು ನಮ್ಮ ಪಾಡಿಗೆ ನಾವು ಮಾಡ್ತೀವಿ. ಇನ್ಫ್ಯಾಕ್ಟ್ ಗರ್ಕೆ ಅದೆಲ್ಲ ನಮ್ಮ ಮಾವಿಗಿಂತ ಹೈಟಾಗಿ ಬೆಳೆದಿರುತ್ತೆ. ನಾವೇನು ಮಾಡ್ತೀವಿ, ವೀಡ್ ಕಟ್ಟರಲ್ಲಿ ಹೊಡಿತಾ ಇದ್ದೀವಿ. ಒಂದು ಕಡೆಯಿಂದ ಹೊಡ್ಕೊಂಬಂದ್ರೆ ಇನ್ನೊಂದು ಕಡೆಯಿಂದ ಬೆಳ್ಕೊಂಬರ್ತಾ ಇರುತ್ತೆ, ಅದು ಪುನಃ ಮಣ್ಣಿಗೆ ಸೇರ್ತಾ ಇದೆ. ಸೊ ಅದೇ ಗೊಬ್ಬರ ಆಗುತ್ತೆ ಅಂತ ನಾವು ಅಂದ್ಕೊಂಡು ಮಾಡ್ತಾ ಇದ್ದೀವಿ. ಬಟ್ ನಮ್ಮ ಇಡೀ 40 ಎಕರೆಯಲ್ಲಿ ಎಲ್ಲೂ ರೌಂಡ್ ಆಫ್ ಆಗಲಿ ಅಥವಾ ಯಾವುದೇ ಕೆಲಸಗಳು ಯಾವುದು ಯೂಸ್ ಮಾಡಿಲ್ಲ ಇದುವರೆಗೆ. ಇದು ಅದು ಮೊದಲಿಂದ ನೀವು ಅದನ್ನು ಪಾಲಿಸ್ಕೊಬೇಕು. ಹೌದು, ಒಬ್ಬರು ಮಾಡೋದಕ್ಕಿಂತ ಇಬ್ಬರು ತೊಡಗಿಸ್ಕೊಳ್ಳೋದು ಹೇಗೆ ಅನುಕೂಲಕರ ಅಂತ ನಿಮ್ಗೆ ಅನಿಸುತ್ತೆ? ಮೊದಲೆಲ್ಲ ನಾವು ನೋಡಿದಂಗೆ ನಮ್ಮ ತಾತಂದಿರ ಕಾಲದಲ್ಲೆಲ್ಲ ಒಂದು 6-7 ಜನ ಮಕ್ಕಳು ಇರ್ತಿದ್ರು ಮನೇಲಿ. ಕೆಲವ್ರು ಗದ್ದೆ ನೋಡ್ಕೋತಿದ್ರು, ಇನ್ನು ಕೆಲವ್ರು ವ್ಯವಹಾರಗಳು ಬೇರೆ ನೋಡ್ಕೊತಾ ಇದ್ರು. ಬಟ್ ಈಗೇನಾಗಿದೆ, ಒಂದು ಮನೆ ಒಂದೇ ಮಕ್ಕಳು ಅಂತೇಳಿ ಅದು ಈಗಿನ ಸಿಚುವೇಶನಲ್ಲಿ ಕಷ್ಟ ಇದೆ. ಬಟ್ ಒಟ್ಟಿಗೆ ಮಾಡಿದರೆ ಈಗ ಕೆಲವೆಲ್ಲ ಕೋಆಪರೇಟಿವ್ ಫಾರ್ಮಿಂಗ್ ಬರ್ತಾ ಇದೆ. ಒಂದು 5-6 ಜನ ಲೈಕ್ ಮೈಂಡೆಡ್ ಪೀಪಲ್ ತಗೊಂಡು ಎಲ್ಲರೂ ಇನ್ವಾಲ್ವ್ ಆಗಿ ಕೃಷಿ ಮಾಡೋದು ಕಾನ್ಸೆಪ್ಟ್ ಬರ್ತಾ ಇದೆ. ಅದು ಬಂದರೆ ಒಳ್ಳೆಯದು. ಒಳ್ಳೆಯದು. ನಿಮಗೆ ಈಗ ಕಾಸು ಬರ್ತಿರೋದು ಯಾವುದರಲ್ಲಿ ಹೆಚ್ಚಾಗಿ? ಹಾಗಾದರೆ ಸರ್, ನಮಗೆ ಈಗ ಸದ್ಯಕ್ಕೆ ಗೋಡಂಬಿ ಮತ್ತು ಡ್ರ್ಯಾಗನ್ ಫ್ರೂಟಲ್ಲಿ ಸ್ವಲ್ಪ ಇನ್ಕಮ್ ಬರ್ತಾ ಇದೆ. ಬಟ್ ಫುಲ್ ಫ್ಲೆಜ್ ಇನ್ನೂ ಶುರು ಆಗಿಲ್ಲ. ಇನ್ನೂ ನಮಗೆ ಬಟರ್ಫ್ರೂಟ್ದು ಬರಬೇಕು, ಮಾವುದು ಕಂಪ್ಲೀಟ್ ಬಂದಿಲ್ಲ. ಮೇಜರ್ ಕ್ರಾಪ್ ಇವು 4. ಅದಿನ್ನೂ ನಿರೀಕ್ಷೆಯಲ್ಲಿ ನಿರೀಕ್ಷೆಯಲ್ಲಿದೆ. ಇನ್ನೂ ಏನೆಲ್ಲ ಮಾಡಬೇಕು ಅಂತ ಕನಸುಗಳಿದೆ ನಿಮಗೆ ಮತ್ತು ನಿಮ್ಮ ತಮ್ಮ ಪ್ರದ್ಯುಮ್ನ ಅವ್ರಿಗೆ? ಸರ್, ಅದೇ ನಮ್ಮದು ಆಗ್ರೋ ಟೂರಿಸಮ್ ಕಾನ್ಸೆಪ್ಟಲ್ಲಿ ಮಾಡೋಣ ಅಂತ. ಯಾಕೆಂದರೆ ನಾವು ಬೆಳೆದ ಹಣ್ಣುಗಳಿಗೆ ಮಾರ್ಕೆಟ್ ಸಿಗುತ್ತೆ ಅಲ್ಲೇ, ಜೊತೆಗೆ ಒಂದು ಇನ್ಕಮ್ಮು ಶುರು ಆಗುತ್ತೆ. ಈಗ ಎಲ್ಲೋ ನೀವು ರೆಸಾರ್ಟಿಗೆ ಹೋಗಿ ಎಲ್ಲೋ ಇರೋ ಬದಲು ಈ ಆಗ್ರೋ ಫಾರ್ಮ್ ಟೂರಿಸಮ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಅದು ನಮ್ದು ಏನು ಕೆರೆ ಮಾಡಿದ್ದೀವಿ, ಕೆರೆ ಸುತ್ತ ಒಂದಷ್ಟು ಟೆಂಟ್ಸ್ ಹಾಕಿ. ಮೀನುಗಾರಿಕೆ ಆ ದೊಡ್ಡ ಕೆರೆಯಲ್ಲಿ ಮಾಡಿಲ್ಲ ಸರ್. ಇನ್ನೊಂದು 150 ಸ್ಟೋರೇಜ್ ಟ್ಯಾಂಕ್ ಮಾಡಿದ್ದೀವಲ್ಲ, 150x50, ಅಲ್ಲಿ ಮೀನು ಬಿಟ್ಟಿದ್ದೀವಿ. ಒಂದು 3,000 ಬಿಟ್ಟಿದ್ದೀವಿ, ಕಾಮನ್ ಕಾರ್ಪ್ ಮತ್ತು ಗ್ರಾಸ್ ಸ್ವಲ್ಪ ಆದಾಯ ಬರ್ತಾ ಇದೆ ಅದ್ರಲ್ಲಿ ಬರ್ತಾ ಇದೆ. ನಮ್ಗೆ ಮೇನ್ ಹಸುದು ಒಂದು ಸ್ವಲ್ಪ ಬರುತ್ತೆ ವರ್ಷಕ್ಕೆ, ಒಂದು 10-20 ಕರು ತರ್ತೀವಿ. ಅದು ತೆನೆ ಆದಮೇಲೆ ನೋಡ್ಕೊಳಕ್ಕೆ ಎಷ್ಟು ಜನ ಇದ್ದಾರೆ? ಅದೇ 2 ಫ್ಯಾಮಿಲಿ ಇದೆ, ಅವರೇ ನೋಡ್ಕೊಂಡು ಅವುಗಳಿಗೆ ಕೊಡೋ ಆಹಾರಗಳು ಎಲ್ಲ ಸರ್. ಅವಕ್ಕೆ ನಾವೇನು ಫೀಡ್ಸ್ ಕೊಡ್ತಾ ಇಲ್ಲ. ನಮ್ದು ಕಳೆ ಇರುತ್ತೆ, ಬಿಟ್ಬಿಡ್ತೀವಿ ಮೇಯೋದಕ್ಕೆ. ಆರಾಮಾಗಿ ಹೋಗಿ ಮೇಯ್ಕೊಂಡು ಅವು ಸಂಜೆ ಬರ್ತವೆ. ಹಾಲು ಕರಿಯೋಂಥ ಹಸು ಯಾವೂ ಇಲ್ಲ. ಮಲ್ನಾಡ್ ಗಿಡ್ಡಗಳು ಬರ್ತವೆ ಹಾಲು, ಬಟ್ ಅದು ಕಡಿಮೆ, ತುಂಬ ಕಡಿಮೆ. ಅದು ಆದಷ್ಟು ನಾವು ಹೋದಾಗ ನಾವು ಮನೆಗೆ ತರ್ತೀವಿ, ಅದು ಬಿಟ್ಟರೆ ಕರುಗಳಿಗೆ ಬಿಟ್ಬಿಡ್ತೀವಿ. ಅದು ಇವಾಗ ಸಣ್ಣ ಕರುಗಳನ್ನ ತಂದು ತೆನೆ ಮಾಡಿ ಬರೋ ಅಂತ ಒಂದು ಹಂತದವರೆಗೆ ಅದನ್ನ ನೋಡ್ಕೊಂಡು ಆಮೇಲೆ ಮಾರಾಟ ಮಾಡ್ಬಿಡು. ವರ್ಷದಲ್ಲ ಈ ರೀತಿ ಎಷ್ಟು ಕರುಗಳನ್ನ ಮಾರ್ತೀರಿ ಸಾಮಾನ್ಯ? ಒಂದು 5-6 ಕರು ಮಾರ್ತೀವಿ. ಅದು ಲಾಭದಾಯಕ ಅಂತ ನಿಮ್ಗೆ? ಹೌದು. ಕುರಿ ಈಗ್ಲೂ ಇಲ್ಲ, ಈಗ ಬ್ಯಾಚ್ ಕೊಟ್ಬಿಟ್ಟು ಸ್ವಲ್ಪ ನಮ್ದು ಗಿಡಗಳಿನ್ನ ಚಿಕ್ಕದ ಇದೆಯಲ್ಲ, ಅವು ಏನ್ ಮಾಡ್ತವೆ ಬಾಯಿ ಚಿಗುರಿಗೆ ಬಾಯಿ ಹಾಕ್ಬಿಡ್ತವೆ. ಹಾಗಾಗಿ ಕುರಿ ಒಂದ್ ಬ್ಯಾಚ್ ಸಾಕಿದ್ವಿ, ಈಗ ಸ್ವಲ್ಪ ಇನ್ನೊಂದು ವರ್ಷ ಮರ ದೊಡ್ಡದಾದ್ಮೇಲೆ ಕುರಿ ನಂಬರ್ಗಳನ್ನ ಜಾಸ್ತಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಅಂದ್ರೆ ಇದೊಂಥರ ನಿರಂತರ ಹೊಸ ಹೊಸ ಪ್ರಯೋಗಗಳ ಬಗ್ಗೆ ಯೋಚನೆ ಮಾಡ್ಬೇಕು, ನಿರಂತರ ಸಂಶೋಧನೆ ನಿಮ್ದೊಂಥರ ಅಲ್ವಾ? ಹೌದು ಸರ್. ಖುಷಿ ಇದೆಯಾ? ಆಬ್ವಿಯಸ್ಲಿ ಸರ್, ತುಂಬಾ ಖುಷಿ ಆಗುತ್ತೆ. ಮೊದಲಿಗಿಂತ ಸಂತೋಷವಾಗಿದ್ದೀವಿ ಅಂತ ಅನ್ಸುತ್ತೆ. ಹೌದು ಸರ್. ಕುಟುಂಬದಲ್ಲೆಲ್ಲ ಏನಂತಾರೆ, ಒಳ್ಳೇದಾಯ್ತು ಅಂತಾರ? ಹೌದು ಸರ್. ಈಗ ವ್ಯಾಲ್ಯೂಡೇಷನ್ ಅಲ್ಲ ಸರ್, ಜಮೀನು ನಾವು ತಗೊಂಡ ಕಂಪ್ಲೀಟ್ ಬ್ಯಾರನ್ ಇತ್ತು, ಈಗ ಅದು ಹೋಗಿ ನೋಡಿದ್ರೇನೆ ಒಂಥರ ಎಲ್ಲೋ ಯಾವುದೋ ಫಾರೆಸ್ಟ್ಗೆ ಹೋದಾಗ ಫೀಲ್ ಬರುತ್ತೆ. ಇದ್ರ ಜೊತೆಗೆ ಒಂದಷ್ಟು ನಾಟಿ ಕೋಳಿ ಇದೆಲ್ಲ ಒಂಥರ ಕಂಪ್ಲೀಟ್ ಇದಾಗುತ್ತೆ. ನಮ್ಗೆ ಹಸು ಇರೋದ್ರಿಂದ ಅರ್ಧ ಗೊಬ್ಬರ ನಮ್ಗೆ ಅಲ್ಲೇ ಆಗುತ್ತೆ. ಇನ್ನು ಸ್ವಲ್ಪ ಕೊಣ್ತೀವಿ ಈ ಸಿಟಿ ಕಾಂಪೋಸ್ಟ್ ಈ ಥರದ್ದು. ಖುಷಿ ಇದೆ? ಹೌದು ಸರ್. ಖುಷಿ ಇದ್ರೇ ಕೃಷಿಗೆ ಬರಬೇಕು, ಇಲ್ಲಾಂದ್ರೆ ಬರಬಾರ್ದು. ಯಾರ್ದೋ ಫೋರ್ಸ್ಗೆ ಬಂದರೆ ಅದು ಸಕ್ಸಸ್ ಆಗಲ್ಲ. ನೀವು ತೆಗೆದುಕೊಂಡಂತಹ ನಿರ್ಧಾರದ ಬಗ್ಗೆ ನಿಮಗೇನು ಬೇಸರ ಇಲ್ಲ? ಇಲ್ಲ ಸರ್, ನಾವು ಒಳ್ಳೆ ನಿರ್ಧಾರನೇ ತೊಗೊಂಡಿದ್ದೀವಿ, ಇಬ್ಬರೂ ಚೆನ್ನಾಗಿರ್ತೀವಿ ಅನ್ನೋ ಒಂದು ನಂಬಿಕೆ ಇದೆ. ಭಾಳ ಸಂತೋಷ, ಭಾಳ ಒಳ್ಳೆಯ ಆತ್ಮವಿಶ್ವಾಸದ ಮಾತುಗಳನ್ನು ನಾವು ಪ್ರಬೋಧವರಿಂದ ಕೇಳಿದ್ದೀವಿ. ಇದೇ ರೀತಿಯ ಅಭಿಪ್ರಾಯ ಪ್ರದ್ಯುಮ್ನ ಅವ್ರದ್ದು ಇರುತ್ತೆ ಸಹಜವಾಗಿಯೇ. ಹಾಗಾಗಿ ಈ ಇಬ್ಬರು ಸಹೋದರರು ಈ ತೋಟಗಾರಿಕೆ ಬೆಳೆಗಳು ಅದರಲ್ಲೂ ಭವಿಷ್ಯದ ಹಣ್ಣಿನ ಬೆಳೆಗಳ ಕೃಷಿಯಲ್ಲಿ ಯಶಸ್ಸನ್ನು ಕಾಣೋ ಒಂದು ಪ್ರಯತ್ನದಲ್ಲಿದ್ದಾರೆ. ನಿಮಗೆ ಎಲ್ಲ ಕೇಳುಗರ ಪರವಾಗಿ ಶುಭವನ್ನು ಕೋರಿ ಈ ಮಾತುಕತೆಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ನಮಸ್ತೆ ಸರ್. ಹಣ್ಣಿನ ಮರಗಳ ಕೃಷಿ, ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಮಾರಾಟದಲ್ಲಿನ ಅನುಭವವನ್ನು ಕುರಿತು ಕೆಆರ್ ನಗರ ತಾಲೂಕು ಮಿರ್ಲೆ ಹೋಬಳಿ ಬೀಚನಹಳ್ಳಿಯಲ್ಲಿ ಕೃಷಿ ನಡೆಸುತ್ತಿರುವ ಕೆಬಿ ಪ್ರಬೋಧ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಜೈವಿಕ ಗೊಬ್ಬರಗಳು ಹಾಗೂ ಪ್ರಯೋಜನಗಳನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿಯಲ್ಲಿರುವ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಕೃಷಿ ಅಧಿಕಾರಿಯಾಗಿರುವ ಡಾಕ್ಟರ್ ಎಲ್ ಮಾಲತಿ ಅವರೊಂದಿಗೆ ಸಂದರ್ಶನವಿದೆ. ಉದ್ಯೋಗವಾಣಿ ಕೇಳುವರೆ, ನನ್ನ ಹೆಸರು ಸುಮನ್ ಅಂತ. SSLC ಪಾಸ್ ಆದ ನಂತರ 2014 GTTC ಹರಿಯರ ಡಿಪ್ಲೊಮಾ ಕೋರ್ಸನ್ನು ಪಡೆದಿದ್ದೇನೆ. ಈಗ ಸೀನಿಯರ್ ಇಂಜಿನಿಯರ್ ಆಗಿ ಮೈನಿ ಪ್ರಿಸಿಷನ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಬ್ಯಾಂಗ್ಳೂರಲ್ಲಿ ವರ್ಷಕ್ಕೆ 500,000 ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ GTTC ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಳಿ. ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರ, ಕಂದಾಯ ಇಲಾಖೆ, ಕರ್ನಾಟಕ ಸರ್ಕಾರ, ಇವರು ರೈತರಿಗೆ ಮಳೆಗಾಲದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸಿಡಿಲಿನಿಂದ ಸಾಯುವವರಲ್ಲಿ ಹೆಚ್ಚಿನವರು ರೈತರು. ಸಿಡಿಲನ್ನು ತಪ್ಪಿಸಲಾಗದು, ಆದರೆ ಅದರಿಂದಾಗುವ ಸಾವು ನೋವುಗಳನ್ನ ತಪ್ಪಿಸಬಹುದು. ಗುಡುಗು ಮಿಂಚು ಬರಲಿದೆ ಅಂತ ಗೊತ್ತಾದಾಗ ಬಯಲಿನಲ್ಲಿದ್ರೆ ತಕ್ಷಣವೇ ಇರೋದ್ರಲ್ಲಿ ತಗ್ಗು ಪ್ರದೇಶಕ್ಕೆ ಹೋಗಿ ಕುಳಿತುಕೊಳ್ಬೇಕು, ನಿಲ್ಲಬಾರ್ದು. ತಗ್ಗು ಪ್ರದೇಶ ಇಲ್ಲದೆ ಬಯಲಿನಲ್ಲೇ ಇರಬೇಕಾದ್ರೆ ನಿಮ್ಮ ತಲೆಯನ್ನ ಮೊಣಕಾಲುಗಳ ನಡುವೆ ಹುದುಗಿಸಿಕೊಳ್ಳಿ. ಇದು ಮಿಂಚಿನಿಂದ ಮೆದುಳಿಗೂ ಹೃದಯಕ್ಕೂ ಆಗುವ ಹಾನಿಯನ್ನು ತಪ್ಪಿಸುತ್ತದೆ. ಮರಗಳಿದ್ದ ಪ್ರದೇಶದಲ್ಲಿ ಇದ್ರೆ ಅಲ್ಲಿಂದ ಬೇಗನೆ ಹೊರಬರೋದು ಒಳ್ಳೆಯದು. ಯಾಕಂದರೆ ಸಿಡಿಲು ಮೋಡದಿಂದ ಭೂಮಿಗೆ ಹರಿಯಲು ಮರದಂತಹ ಹಸಿ ಒದ್ದೆ ವಸ್ತುವನ್ನೇ ಆರಿಸಿಕೊಳ್ಳುತ್ತೆ. ಎತ್ತರದ ಗುಡ್ಡದ ಮೇಲಿದ್ರೆ ತಗ್ಗಿಗೆ ಇಳಿಯಬೇಕು. ಕುರಿಮಂದೆ ಅಥವಾ ಜಾನುವಾರುಗಳ ಮಧ್ಯ ನಿಂತಿದ್ದರೆ ಅವುಗಳ ಮಧ್ಯದಲ್ಲಿ ಬಗ್ಗಿ ಕುಳಿತುಕೊಳ್ಳಬೇಕು. ಯಾಕಂದರೆ ಮಿಂಚು ಪ್ರಾಣಿಗಳಿಗಿಂತ ಎತ್ತರವಿರುವ ಮನುಷ್ಯನನ್ನೇ ಆರಿಸಿಕೊಳ್ಳುತ್ತದೆ. ಕೆರೆಯಲ್ಲಿ ಈಜುವುದು, ಸ್ನಾನ ಮಾಡುವುದು ಬೇಡ. ನೀರಿನಲ್ಲಿದ್ದರೆ ತಕ್ಷಣ ಹೊರಬರಬೇಕು. ವಿದ್ಯುತ್ ಕಂಬ, ಎಲೆಕ್ಟ್ರಿಕಲ್ ಟವರ್, ಮೊಬೈಲ್ ಟವರ್, ಟ್ರಾನ್ಸ್ಫಾರ್ಮರ್ ಮುಂತಾದವುಗಳ ಹತ್ತಿರವೂ ಇರಬಾರದು. ತಂತಿ ಬೇಲಿ, ಬಟ್ಟೆ ಒಣಹಾಕುವ ತಂತಿ ಇವುಗಳಿಂದ ದೂರವಿರಿ. ಮಳೆ ಬರುವ ಸಮಯದಲ್ಲಿ ಮನೆಯ ಟೆರೆಸನ್ನು ಸ್ವಚ್ಛ ಮಾಡುವ ಸಾಹಸ ಬೇಡ. ಮನೆಯ ಕಿಟಕಿಯ ಬಳಿ ನಿಲ್ಲುವುದಕ್ಕಿಂತಲೂ ಮನೆಯ ಮಧ್ಯದಲ್ಲಿರುವುದು ಸುರಕ್ಷಿತ. ಗುಡುಗು ಸಿಡಿಲಿನ ಸಂದರ್ಭದಲ್ಲಿ ಫೋನ್ ಮಾಡಬೇಡಿ, ಅದನ್ನು ಚಾರ್ಜ್ ಮಾಡುವ ಸಾಹಸವೂ ಬೇಡ. ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದರೆ ಗಾಜನ್ನು ಮುಚ್ಚಬೇಕು. ಕಾರಿನ ಬಾಡಿಯನ್ನು ಸಾಧ್ಯವಾದಷ್ಟು ಸ್ಪರ್ಶಿಸದೆ ಮಧ್ಯದಲ್ಲಿ ಕುಳಿತುಕೊಳ್ಳುವುದು ಒಳ್ಳೆಯದು. ಕಂಪ್ಯೂಟರ್ಗಳಿಂದ ದೂರ ಇರಬೇಕು. ಮನೆಯ ಕಾಂಕ್ರೀಟ್ ಗೋಡೆಗಳನ್ನು ಸ್ಪರ್ಶಿಸದೆ ಕೋಣೆಯ ಮಧ್ಯದಲ್ಲಿ